ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ್ ಗ್ರಾಮದ ಬಸವರಾಜ್ ಅವರ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ನಂತರ ಉಲ್ಲಾಸಕರ ಜೀವನಕ್ಕಾಗಿ ಉತ್ತಮವಾದ ಆಹಾರ ಕುರಿತು ಲಿಂಕ್ಸ್ಗುರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾ ವಾಣಿಶ್ರೇಯಸ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಹಾಗೂ ಪೇಟೆ ಧಾಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳಿ, ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದ ಬಸವರಾಜ್ ಅವರ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ದೇವದುರ್ಗ ತಾಲೂಕಿನ ಶುಂಕೇಶ್ವರ ಗ್ರಾಮದ ಬಸವರಾಜ್ ಅವರು. ಇವರು 6 ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಿದ್ದಾರೆ. ಮೆಣಸಿನಕಾಯಿ ಬೆಳೆ ಈ ವರ್ಷ ಹೇಗೆ ರೇಟ್ ಬಂತು, ಎಷ್ಟು ಪ್ರದೇಶದಲ್ಲಿ ಹಾಕಿದ್ರು, ಇಳುವರಿ ಹೇಗೆ ಬಂತು, ಮುಖ್ಯವಾಗಿ ಧಾರಣೆ ಯಾವ ರೀತಿಯಾಗಿ ಇವರು ಪಡ್ಕೊಂಡ್ರು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಬಸವರಾಜ್ ಅವರೇ, ಎಷ್ಟು ವರ್ಷಗಳಿಂದ ತಮಗೆ ಈ ಮೆಣಸಿನಕಾಯಿ ಬೆಳೆಯ ಅನುಭವ ಇದೆ? ಸರ್, ನಾವೀಗೊಂದು 15 ವರ್ಷ ಆಯ್ತು ಸರ್. ಎಷ್ಟು ಎಕರೆ ಪ್ರದೇಶ ನಿಮ್ದಿದೆ ಭೂಮಿ? ನಮ್ಮ ಸ್ವಂತ ಭೂಮಿ 4 ಎಕರೆ ಸರ್. ನಾವು ಮಾಡೋದೆಲ್ಲ ಲೀಸ್ ಸರ್. ಲೀಸ್ 4 ಎಕರೆ ಸ್ವಂತದ್ದು. ಲೀಸ್ ಎಷ್ಟು ಎಕರೆ ಮಾಡ್ತೀರಿ? ಲೀಸು ಈಗ ಸುಮಾರು 1 30 ಎಕರೆ ಮಾಡಿ ಸರ್. ನಾನು 34 ಎಕರೆ ಎಲ್ಲ ಪ್ರದೇಶ ಮೆಣಸಿನಕಾಯಿನ ಅದರಾಗ ಮಿಕ್ಸ್ ಆದ್ರೆ ಒಂದು ಅರ್ಧ ಹತ್ತಿ ಆದ್ರೆ ಅರ್ಧ ಮೆಣಸಿನಕಾಯಿ ಸರ್. ಮೆಣಸಿನಕಾಯಿ ಅನುಭವ ನಿಮಗೆ 20 ವರ್ಷಗಳದ್ದಾದ ಅಲ್ಲ 17 ವರ್ಷದ ಫುಲ್ ಸರಿ ಸರಿ. ಬಸವರಾಜ್ ಅವರು, ಈಗ ಮೆಣಸಿನಕಾಯಿ ನೀವು ಈ ಸುಂಕೇಶ್ವರ ಅಂತಂದ್ರೆ ನೀರಾವರಿಯಲ್ಲಿ ಬೆಳೀತಿರೋ ಅಥವಾ ಏನು ಒಣ ಬೇಸಾಯದಲ್ಲಿ? ನೀರಾವರಿ ಸರ್. ಕೆನಾಲ್ ಬರ್ತದ? ಕೆನಾಲ್ ಬರ್ತದೆ ಸರ್. ಅಂದ್ರೆ ಯಾವ ವೆರೈಟಿ ಹಾಕ್ತಿರಿ ನೀವು? ನಾವು 2043 ಹಾಕ್ತಿರೋ ಸರ್. ಈ ವರ್ಷ ಹಾಕಿಲ್ಲ, ಕಂಟಿನ್ಯೂ ಹಾಕಿ ಅಂತ ಬಂದೆ ಸರ್. ಈ ವರ್ಷ ಹಾಕಿಲ್ಲ, ಡಾಲ್ ಪತ್ರೆ ಅವನು ಎಂಡ್ ಆಫ್ ಅಯರ್ ಸೂಪರ್ ಟನ್ 3 ಹಾಕ್ತಿರಿ. ಅಂದ್ರೆ ಗುಂಟೂರು ಮತ್ತೆ ಬ್ಯಾಡಿಗೆ 2 2 ಹಾಕ್ತಿರಿ. ಹೆಂಗ್ರಿ ಈ ವರ್ಷ ಇಳುವರಿ ಹೆಂಗ್ ಬಂತು ನಿಮ್ದು? ಇಳುವರಿ ಪರವಲ್ಲ ಸರ್. ಹೋದ ವರ್ಷಕ್ಕೆ ಈ ವರ್ಷ ಪರವಲ್ಲ ಸರ್. ಹೋದ ವರ್ಷ ಸ್ವಲ್ಪ ಕಡಿಮೆ ಐತೆ ಸರ್. ಈ ವರ್ಷ ಎಷ್ಟಾದ್ರೂ ಪರವಲ್ಲ ಸರ್. ರೇಟ್ ಚೆನ್ನಾಗೈತೆ ಸರ್. ಒಂದು ಸ್ವಲ್ಪ ಉತ್ತಮ ಸರ್ ಈ ವರ್ಷ. ಸರಾಸರಿ ಈಗ 34 ಎಕರೆ ಭೂಮಿಯಲ್ಲಿ ಅಥವಾ ನಿಮ್ದು ಎಕರೆಗೆ ಎಷ್ಟು ಬಂತ ಅಂತ ಹೇಳ್ತೀರಿ ಕ್ವಿಂಟಲ್? ನಮ್ದು 25 ಬಂದಿದೆ ಸರ್ ಎಕರೆಗೆ. ಎಕರೆಗೆ 25 ಬಂದಿದೆ ಸರ್. ಹೆಂಗ್ರಿ ಪ್ರಾರಂಭದಲ್ಲಿ ಬೀಜಗಳು, ಏನು ಖುಲ್ಲಾ ಬೀಜ ಹಾಕ್ತಿರೋ ಅಥವಾ ಬಿತ್ತಿರೋ, ನಾಟಿ ಮಾಡ್ತಿರೋ, ಸಸಿ ಮಾಡ್ತಿರೋ? ಸಸಿ ಮಾಡ್ತೀವಿ ಸರ್. ಸೀಡ್ ಹಾಕ್ತಿವಿ ಸರ್. ಸೀಡ್ ಹಾಕಿ ಆಮೇಲೆ ನರ್ಸರಿ ಕೊಡ್ತೀರಾ, ಸಿಸಿ ನೀವು ಮಾಡ್ಕೋತೀರಾ? ಇಲ್ಲ ಸರ್, ನರ್ಸರಿ ನೆಟ್ಟಿಗೆ ಕೊಡ್ತೀವಿ ಸರ್. ನೆಟ್ಟಿಗೆ ಕೊಡ್ತೀರಿ? ನೆಟ್ಟಿಗೆ ಹೆಂಗ್ರಿ ಸಸಿ ಬೀಳ್ತಾವ ನಿಮ್ಗೆ ರೇಟು? ಅದು ನಾವು ಬೆಳೆಸ್ಬೇಕಾದ್ರೆ ಒಂದು ಬೀಜ 50 ಪೈಸೆ ಬರುತ್ತೆ ಸರ್. ಒಂದು ಟ್ರೈಗೆ 50 ರೂಪಾಯಿ ತಂತಾರೆ ಸರ್. 50 ಪೈಸೆ ಬಂದಂಗೆ ಆಗುತ್ತೆ ಸರ್ ಒಂದು ಬೀಜಕ್ಕೆ. ಒಂದು ಬೀಜಕ್ಕೆ ಬೆಳೆಸ್ಕೊಡ್ಬೇಕಾದ್ರೆ? ಅದೇ ಬೆಳಿಗ್ಗೆ ಕೊಡೋಕೆ ಅಷ್ಟು ಸರ್. ಆಮೇಲೆ ಬೀಜ ಒಂದು 1 ಕೆಜಿ ಈಗ ಡಲ್ ಪಾತ್ರೆ ಒಂದು ಸರ್ 60 ಸಾವಿರ ಕೊಡ್ತೇನೆ ಸರ್. ಅದು ಒಂದು 8-9 ಎಕರೆ ಬರುತ್ತೆ ಸರ್. ಅಂದ್ರೆ ಬೀಜ ತಂದು ಕೊಟ್ಟ ಮೇಲೆ ಮಾಡ್ಕೊಡಕ್ಕೆ 50 ಪೈಸೆ ಕೊಡ್ತಾರೆ? ಪೈಸೆ ಬೀಜಕ್ಕೆ, ಒಂದು ಬೀಜಕ್ಕೆ 50 ಪೈಸೆ ಕೊಡ್ತೀವಿ ಸರ್. ಅಂದ್ರೆ ಪ್ರತಿ ವರ್ಷನೂ ಕೂಡ ಸಸಿನ ಮಾಡಿಸ್ತೀರಾ? ಹೇಗೆ ಪ್ರತಿ ವರ್ಷ ಸಸಿನೇ ಸರ್ ನಾವು ಮಾಡೋದು. ಇನ್ನು ಮೊದಲೆಲ್ಲ ಏನು ಹಂಗೆ ಬಿತ್ತಿರಾ? ಇಲ್ಲ, ಮೊದಲೆಲ್ಲ ಬಿತ್ತು ಸರ್, ಈಗೆಲ್ಲ ಕ್ಯಾನ್ಸಲ್ ಆಗಿದೆ ಸರ್, ಎಲ್ಲ ಸೇಡ್ ನಡೆದ್ರೆ. ಈಗ ಸೇಡ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಈಗ ಕುಲ್ಲ ಹಾಕ್ತಿದ್ರಿ, ಕೆಲವೊಂದು ಕಡೆ ರೈತರು ನೇರವಾಗಿ ಕುರುಗಿದಿಂದ ಬಿತ್ತು ಬಿಡ್ತಾರೆ, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇರಿ ಬಸವರಾಜ? ಅದು ನಾವು ಬಿತ್ತೀವಿ ಸರ್, ಹೇಳಕ್ರೆ ಸುಪಾಟನ್ ಅದಾದ್ರೆ ಇಳುವರು ಬರಲ್ಲ ಸರ್, ಸೌಳ್ಳೆಲ್ಲ ಇತ್ತು ಅಂದಾಗಿ ಒಕ್ಕಿರಿ ಒಂದು 6 ಗಂಟೆಲ್ಲಿ ಹಂಗೆ ಬಂದಿದ್ದೀವಿ ಸರ್ ಅಷ್ಟೇ. 6 ಗಂಟೆಲ್ಲಿ ಬಂತು. ಏನು ಈಗ ಎಲ್ಲ ಬರೆದದ್ದು ಬೆಳೆಗಳು ಮಾರಿದ್ದೀರಾ, ಹೇಗೆ ಇಟ್ಕೊಂಡಿರಾ? ಹೇಗೆ ಎಲ್ಲ ಮಾರಿ 40-50 ಗಂಟೆಲ್ಲಿ ಇಟ್ಟಿದ್ದೀನಿ ಸರ್, ಒಂದು 140-150 ಗಂಟೆಲ್ಲಿ ಕೊಟ್ಟಿನಿ ಸರ್. 140-150 ಗಂಟೆಲ್ಲಿ ಮಾರಿದಿರಿ, ಒಂದು 40 ಗಂಟೆಲ್ಲು ಇನ್ನೂ ಇಟ್ಕೊಂಡಿರಿ? 40 ಗಂಟೆಲ್ಲಿ ಇಟ್ಟಿವಿ ಸರ್. ಹೆಂಗೆ ರೇಟ್ ಬಂತ್ರಿ ನಿಮಗೆ ಈಗ 140-120 ಗಂಟೆಲ್ಲು ಮಾರಿದ್ರಲ್ಲ? ಅದು ಸರ್ ಇಂಡೋಫೈವು 19 ಕೊಟ್ಟಿ ಸರ್, ಡಾಲ್ಪತ್ರೆ 22 ಕೊಟ್ಟಿ ಸರ್. 22,000 ಸರ್, 19 ಒಂದು. ಏನ್ರಿ ಈ ಸಲ ಚಲೋ ರೇಟ್ ಪಡ್ಕೊಂಡಾರ ಮೆಣಸಿನ್ಕಾಯಿ ಬೆಳೆಯೋರು? 40-50 ಹಿಂಗೆ ಮಾರ್ಯಾರ ಸರ್? ನಮ್ಗೇನೋ ಉತ್ತಮ ಈ ವರ್ಷ ಸ್ವಲ್ಪ ಇದು ಲಾಭ ಅನಿಸ್ತದೆ ಸರ್. ಎಲ್ಲ ಪ್ರತಿ ವರ್ಷ ಮಾಡಿ ಅಂದ್ರೆ ಲಾಭ ಇಲ್ಲ ಸರ್ ಅಷ್ಟೇ. ಈಗ ಸರಾಸರಿ ಒಂದ್ ಎಕರೆಗೆ ಈಗ ನೀವು 20-25 ಕ್ವಿಂಟಲ್ ಬರ್ತದ ಅಂತ ಹೇಳಿದ್ರಿ, ಖರ್ಚು ಹೆಂಗ್ರಿ? ಖರ್ಚು ಬಂದದ ಸರ್ ನಮ್ದು ಟೋಟಲ್ ಅಂದ್ರೆ ಸರ್ ಎಣ್ಣೆ ಗೊಬ್ಬರದಷ್ಟೇ 10 ಲಕ್ಷ ಇದೆ ಸರ್. ಆಮೇಲೆ ಕೂಲಿನ ಬೇರೆ, ಬೀಜ ಬೇರೆ, ಹಚ್ಚಿದ್ದು ಬೇರೆ, ಬೆಳೆಸಿದ್ದು ಬೇರೆ ನಾರು. ಅಂದ್ರೆ ಈಗ ಸರಾಸರಿ 10 ಲಕ್ಷ ಅಂತಂದ್ರೆ ಎಷ್ಟು ಎಕರೆಗ್ರಿ? ಅದು 27 ಎಕರೆ ಸರ್. 27 ಎಕರೆ ಖರ್ಚು ಎಷ್ಟು ಬಂತ್ರಿ? ಎಲ್ಲ ಬೀಜ ಬಂತು, ಗೊಬ್ಬರ ಬಂತು, ಕೂಲಿ ಆಳು ಹರಿಯೋದು ಅದೆಲ್ಲ ಬರೀ 4 ಲಕ್ಷ ಹರಿಯೋದಾಗಿದೆ ಸರ್. 4 ಲಕ್ಷ ಹರಿಯೋದು ಹರಿಯೋದು ಹರಿಯೋದು ಅಷ್ಟೇ, 4 ಲಕ್ಷ ಇದೆ ಸರ್. ಆಮೇಲೆ ಇನ್ನ ಕೂಲಿ ಅದು ಕಳೆಯೋದು ಅದು ಇಡದಲ್ಲ ಸರ್, ಇನ್ನೂ ಸರ್. ಇನ್ನ ಏನ್ರಿ ಒಬ್ಬ ರೊಕ್ಕ ಇದ್ದವ್ರು ಮಾಡಬಹುದು ಅಥವಾ ಸಾಮಾನ್ಯ ರೈತರು, ಸಣ್ಣ ರೈತರು ರೊಕ್ಕ ಇಲ್ಲದವ್ರು ಮೆಣಸಿನಕಾಯಿ ಬೆಳಿಬಹುದು ಮಾಡುವ ಸರ್? ಆದ್ರೆ ರೊಕ್ಕ ಹಾಕಿ ರೊಕ್ಕ ತೆಗಿಬೇಕು ಸರ್ ಅಷ್ಟೇ. ರೊಕ್ಕ ಹಾಕ್ಬೇಕು, ರೊಕ್ಕ ಹಾಕ್ಬೇಕು ಅಷ್ಟು ಸರ್. ರೊಕ್ಕ ಹಾಕ್ಲಪ್ಪ ಅಂದ್ರೆ ನಾವು ಕೆಲಸ ಆಗಲ್ಲ ಸರ್. ಸ್ಟಾರ್ಟಿಂಗ್ ಇಂದ ನೀವು ಸಸಿ ಮಾಡ ಬೀಜದಿಂದನೇ ರೊಕ್ಕ ಚಲೋ? ಸ್ಟಾರ್ಟಿಂಗ್ ಚಾಲು ಸರ್, ರೊಕ್ಕ ಫಸ್ಟ್ ಅಮೌಂಟ್ ಬಗಲಾಗಿದ್ರೆ ಅದು ಕೆಲಸ ಆತ್ರಿ. ಏ ಇಲ್ಲ ಇಸ್ಕೊಂಡ್ಬಿಡ್ತೀವಿ ಅಲ್ಲಿ ಹಂಗಾಗಲ್ಲ ಸರ್. ಅವತ್ತಿನ ಕೆಲಸ ಅವತ್ತೇ ಮಾಡ್ಬೇಕು, ಅವತ್ತು ನಾಳೆ ಮಾಡ್ತು ಅಂದ್ರೆ ಇವತ್ತು ಮಾಡಿರೋ ಸರ್ ಕೆಲಸ. ಹೌದು, ಹಂಗಾದ್ರೆ ಅವತ್ತಿನ ರೋಗ ಹುಳ ಏನ ಬಿತ್ತಪ್ಪ ಅಂತ ಕಂಟ್ರೋಲ್ ಆಗುತ್ತೆ ಸರ್. ಕಂಟ್ರೋಲ್ ನಾವು ನಾಳೆ ಮಾಡೋಮು, ನಾಡ್ದ ಮಾಡಿದ್ರೆ ಹಿಂಗೆ ಇದೆ ಬರಂಗ ನಾವು ಮಾಡಿದ್ರು ವೇಸ್ಟ್ ಸರ್. ರೊಕ್ಕಿಲ್ಲಪ್ಪ ಅವ್ರು ಬೆಳೆಸ್ಕೊಂಬರಮ್ಮ ನಾಕ್ದ ಹೋಗ್ಲಿ ಅಂತಂದ್ರೆ ಅವ್ರದ್ದು ಆಗಲ್ಲ ಸರ್. ಹಂಗಾದ್ರೆ ನಾವು ಅಂತೀವಲ್ಲ ಸರ್, ಮತ್ತೆ ಬೀಳು ಕಡಿಕೊಂಡು ಮನೆ ಕೂರ್ಬೇಕು ಸರ್. ಮನೆ ಕೊಡ್ಬೇಕು. ಮುಖ್ಯವಾಗಿ ಈಗ ಗುಂಟೂರಲ್ಲಿ ಜಾಸ್ತಿ ಖರ್ಚು ಬರ್ತದೆ ಅಥವಾ ಬ್ಯಾಡಗಿ ಕಡ್ಡಿಯಲ್ಲಿ ಜಾಸ್ತಿ ಬರ್ತದೆ? ನಮ್ಮ ಗುಂಟೂರಲ್ಲಿ ಏನೋ ಗುಂಟೂರ ಆದ್ಮೇಲೆ ಇದೇ ಇಂಡೋಫೈರ್ ಗುಂಟೂರ ಆಗ್ತದೆ ರೀ. ಅಷ್ಟು ಅದೇನು ಖರ್ಚು ಮಾಡಿ ಮಾಮೂಲಿ ರೀ. ಬ್ಯಾಡಗಿ ಅಂದ್ರೆ ಸ್ವಲ್ಪ ಖರ್ಚು ಬರುತ್ತೆ ಸರ್, ಅದು ಕಾಸಿಲ್ ಎಣ್ಣೆ ನೋಡ್ಕೋಬೇಕು. ಆದ್ರೆ ಸ್ವಲ್ಪ ಟೈಮ್ ಟೈಮ್ ಕರೆಕ್ಟಾಗಿ ಮೇಂಟೆನೆನ್ಸ್ ಕರೆಕ್ಟ್ ಆಗಿರ್ಬೇಕು ಸರ್ ಅದಕ್ಕೆ. ಇದಕ್ಕಾದ್ರೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆದ್ರೂ ಅಡ್ಜಸ್ಟ್ ಆಗುತ್ತೆ ಸರ್. ಗುಂಟೂರು ಅದು ಬ್ಯಾಡಿಗೆ ಅಂದ್ರೆ ಕರೆಕ್ಟ್ ಆಗಿ ಟೈಮ್ ಟೈಮ್ ಹಾಕ್ಬೇಕು ಸರ್, ಅದಕ್ಕೆ ಏನ್ ಬೇಕು ಕೊಡಬೇಕು ಸರ್. ಕೊಡಬೇಕು ಕೊಡಲಿಲ್ಲ ನಡೆಯಲ್ಲ ಸರ್. ಈಗ ತಾವು 40 ಕ್ವಿಂಟಲ್ ಮೆಣಸಿನಕಾಯಿ ಸ್ಟೋರೇಜ್ ಅಲ್ಲಿ ಮಾಡಿದ್ವಿ ಅಂತ ಹೇಳಿದ್ರಿ, ಯಾಕ್ರಿ ಸ್ಟೋರೇಜ್ ಮಾಡಿದ್ರಿ? ಹಂಗ ಸರ್ ರೇಟ್ ಕಮ್ಮಿ ಕೇಳಿದ್ರಿ ಸರ್. ಹೆಂಗಂದ್ರೆ 11,700 ಕೇಳಿದ್ರಿ ಸರ್. 12,000 ಬಿಳಿಕಾಯಿ ಕೊಟ್ಟಿ ಸರ್. 12 ಬಿಳಿಕಾಯಿ ಲೋ ಕ್ವಾಲಿಟಿ ಆದ್ರೆ ಇದು ಚಲಕಾಯಿ ಚೆನ್ನಾಗಿರೋ ಕಾಯಿನೇ 11,700 ಕೇಳಿ ಸರ್. ಅದಕ್ಕೆ ನಾನು ಇದು ಮಾಡಿದೆ, ಮೆಜರ್ಮೆಂಟ್ ಮಾಡಿ ಸರ್. ಇದು ಅಷ್ಟಕ್ಕಿನ್ನ ಕಡಿಮೆ ಹೋಗೋದು ಹೆಂಗ್ ಹೋಗ್ಬೋದು? ಅವ್ರು ಹೆಂಗ್ ಇಟ್ಕೊಂಡ್ರ ಅಷ್ಟು ಆ ಕಾಯಿ ಒಯ್ದು? ಹಂಗಾಗಿ 40 ಕ್ವಿಂಟಲ್ ನಾನು ಎಸಿ ಹಚ್ಚಿದ್ ಸರ್. ಎಸಿ ಹಚ್ಚಿರಿ ಅಂದ್ರೆ ಹೆಂಗ್ ರೇಟ್ ಮಾಡಕತ್ತಾರ? ಎಲ್ಲಿ ಇಟ್ರಿ ಎಸಿ? ಇಲ್ಲಿ ಒಂದು 30 ಕ್ವಿಂಟಲ್ ಸರ್, ಅಲ್ಲಿ ರಾಮದರ್ಕ್ರಾಸ್ ಸರ್, ಅಲ್ಲಿ ಒಂದು 10-12 ಕ್ವಿಂಟಲ್ ಸರ್. ಹೆಂಗ್ರಿ ಎಸಿ ಅಲ್ಲಿ ಇಡ್ತಿರಲ್ಲ, ಅವ್ರು ಚಾರ್ಜ್ ಹೆಂಗ್ ಮಾಡ್ತಾರ? ಚಾರ್ಜ್ ಬರುತ್ತೆ ಸರ್, ಕ್ವಿಂಟಲ್ಗೆ 1,000 ರೂಪಾಯಿ ಮಿನಿಮಮ್ ಬರುತ್ತೆ ಸರ್. ಅದು ಅಂದ್ರೆ ಎಷ್ಟು ತಿಂಗಳ? ತಿಂಗಳ ತಿಂಗಳ ಸಂಬಂಧ ಇಲ್ಲ ಸರ್, ನೀವು ಒಂದು 12 ತಿಂಗಳವರೆಗೆ ಇಡ್ಬೋದು ಸರ್. ನೀವು 12 ತಿಂಗಳ ಎಷ್ಟು ಚೇಂಜ್ ಆಯ್ತಲ್ಲ ಮತ್ತೆ ನೆಕ್ಸ್ಟ್ ಬೇರೆ ಸರ್ ಅವರು? ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಅಂದ್ರೆ ನಿಮಗೆ ರೇಟ್ ಮಾರ್ಕ್ ಒಂದು ವರ್ಷಕ್ಕೆ 1,000 ರೂಪಾಯಿ ಆದ್ರೆ ನಿಮಗೆ ಮಾರ್ಕೆಟ್ ರೇಟ್ ಇವತ್ತು ಬಂತಪ್ಪ ಅಂದ್ರೆ ನಾಳೆ ತಗೊಂಡು ಹೋಗ್ಬಿಡ್ತೀರಿ? ಅದೇ ಒಂದು ದಿನ ಇಟ್ಬೋದು ಸರ್, ಇನ್ನು 1 ದಿನ ಇಡ್ರಿ ಸರ್, ಅದು 1 ವರ್ಷಕ್ಕೆ ಕೊಡಬೇಕು ಸರ್. ನಾವು ಕೊಡಬೇಕು ಕಂಪಲ್ಸರಿ. ಹೆಂಗೆ ನಿಮ್ಮ ಲಾಟು ನಿಮ್ಮ ನಿಟ್ಟು ನಾವು ಎಲ್ಲಿಟ್ಟಿವಿ ಹೆಂಗ್ ನಡೆದ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ? ನಮ್ಗೆ ಇದು ಹಾಕಿಬಿಟ್ರೆ ಹಾಕಿಬಿಟ್ಟಿರ್ತಾರೆ ಸರ್ ಅವರು ಲಾಟ್ ನಂಬರು, ಆಮೇಲೆ ಎಲ್ಲೆಲ್ಲಿ ಲೊಕೇಶನ್ ಹಾಕಿಬಿಟ್ಟಿರ್ತಾರೆ ಸರ್. ಯಾವ ಜಾಗದಲ್ಲಿ ಇಟ್ಟಿದ್ವಿ ನಮ್ಮ ಮಾಲ್ ಅಂತ. ಈಗ ಬಸವರಾಜ್ ಅವರೇ, ಈಗ ನೀವು ಲಾಟ್ ನಂಬರ್ ಇಟ್ಟಿರಲ್ಲ, ಈ ಎಸಿ ಇರೋದಕ್ಕಂತೂ ಮುಂಚೆ ನಿಮ್ಮ ಮನೇಲಿ ಇಟ್ಕೋಬಹುದಲ್ಲ? ಹಂಗ ಹೆಂಗಾಗ ಸರ್, ಕರ್ಗಾಗುತ್ತೆ ಕಾಯಿ? ಕಾಯಿ ಕ್ವಾಲಿಟಿ ಇರೋಂಗಿಲ್ಲ, ಕ್ವಾಲಿಟಿ ಇರಲ್ಲ ಸರ್, ಕರ್ಗಾಗ್ಬಿಡುತ್ತೆ ಸರ್. ಕರ್ಗಾಗ್ಬಿಡುತ್ತೆ ನಾವು ಚೆನ್ನಾಗಿ ತಕ್ಕಂತೇಳ ಸರ್. 1 ವರ್ಷ ಒಂದು 2-3 ತಿಂಗಳ ಬಿಟ್ಟು ನೋಡ್ತಾರ ಸರ್, ಕರ್ ಕಪ್ಪಾಗಿರುತ್ತೆ ಸರ್. ಕಪ್ಪಾಗಿರ್ತದೆ, ಡ್ಯಾಮೇಜ್ ಆಗ್ಬಿಡ್ತಾವ, ಡ್ಯಾಮೇಜ್ ಅಲ್ಲಿ ಕಪ್ಪಾಗ್ಬಿಡ್ತಾರೆ ಸರ್, ವೇಸ್ಟ್ ಆಗಿತ್ತು. ಈಗ ಎಸಿಯಲ್ಲಿ ಇಡ್ತಿರಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಿಮ್ಮ ಕಾಯಿಗಳು, ಏನಾರ ಶೈನಿಂಗು ಬರ್ತಾವ? ಶೈನಿಂಗ್ ಬರುತ್ತೆ ಸರ್, ಶೈನಿಂಗ್ ಚೆನ್ನಾಗಿ ರೆಡ್ ಕಲರ್ ರೆಡ್ ಬರುತ್ತೆ, ಸ್ಮೂತ್ ಆಗಿರುತ್ತೆ ಕಾಯಿ, ಹಿಂಗೆ ಪೂರ ಆಲ್ಡ್ ಆಗಿರಲ್ಲ ಸರ್. ನಾವು ಹೆಂಗ್ ಇಟ್ಟಿರ್ತೀವಿ ಹಂಗೆ ಇರ್ತದೆ, ಹೆಂಗ್ ಇಟ್ಟಿರ್ತ ಹಂಗೆ ಇರ್ತದೆ. ಇನ್ನು ಅದಕ್ಕಿಂತ ಸ್ಮೂತ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ ಕಲರ್ ಚೆನ್ನಾಗಿರುತ್ತೆ ಸರ್. ಕಲರ್ ಚೆನ್ನಾಗಿರ್ತದೆ. ರೈತರಿಗೆಲ್ಲ ಕೋಲ್ಡ್ ಸ್ಟೋರೇಜ್ಗಳು ಆಗ್ಯಾವಲ್ರಿ, ಅವ್ರು ರೈತರಿಗೆ ಅನುಕೂಲ ಆಗ್ಯಾವ? ಅನುಕೂಲ ಸರ್. ಅನುಕೂಲ ಆಗ್ಲಿಲ್ಲಪ್ಪ ನಾವ್ಯಾಕೆ ತಂದಿರ್ತೀವಿ ಸರ್ ಇಲ್ಲಿ ಅವನ. ನೀವು ತಂದಿಟ್ಟಿರಿ? ಅದಿಲ್ಲಪ್ಪ ನಾವ್ಯಾಕೆ ಅವಾಗಲೇ ಅನ್ನ ಸರಿ ಎಲ್ಲರಿಗೂ ಒಯ್ದು ಬಿಡ್ರಿ ಅಂತ ಹೇಳ್ತೀವಿ ನಾವು. ಹೌದು, ರೇಟ್ ಹೆಚ್ಚಾಯ್ತಪ್ಪ ಅಂತಂದ್ರೆ ಕ್ವಾಲಿಟಿನ ಉಳಿತದ ರೇಟ್ ಬಂದ 23,000 ಸರ್. 23,000 ನಮ್ಮದು ಸೆಕೆಂಡ್ ಕ್ವಾಲಿಟಿ ಸರ್. 20,000 ಅಲ್ಲ ಸರ್? 20,000 11,000 700 ಸರ್. ಇದೊಂದು 20,000 ಅಂದ್ರೆ ಎಷ್ಟಾಯ್ತು ನಿಮಗೆ? 10,000 ರೂಪಾಯಿ ವ್ಯತ್ಯಾಸ ಆಯ್ತು. ವ್ಯತ್ಯಾಸ ಆಯ್ತು ಸರ್. ಹಂಗಾಗಿ ಸರ್ ನಾವು ಅದಕ್ಕೆ 12,000 ರೂಪಾಯಿ ಬೆಳಿಗ್ಗೆ ಕೊಟ್ಟ ಮೇಲೆ ಇದು ಯೋಚನೆ ಮಾಡಿ ತಂದಿನಿ ಸರ್. ನಾನು ಹನುಮಂತಪ್ಪ ಈಗ ಸುಮಾರು 15-16 ವರ್ಷದಿಂದ ಮೆಣಸಿನಕಾಯಿ ಬೆಳಕಂತ ಬಂದ್ರಿ, ಅವಾಗ ರೇಟ್ ಹೆಂಗಿತ್ತು? ಖರ್ಚು ವೆಚ್ಚಗಳು ಕಮ್ಮಿ ಸರ್. ರೇಟ್ ಕಮ್ಮಿ, ಮಾಲು ನಾವು ಹಾಕೋದು ಗೊಬ್ಬರ ಕಮ್ಮಿ, ಎಣ್ಣೆ ಕಮ್ಮಿ, ಎಲ್ಲ ಕಮ್ಮಿ ಸರ್. ಅವಾಗ ಇಳುವರಿನ ಬರ್ತದೆ ಸರ್, ಅದೇ 25 ಬಂದ ಸರ್. ಅವಾಗ 20-30 ಖರ್ಚು ಕಮ್ಮಿ ಸರ್. ರೇಟ್ ಎಲ್ಲ 2,000-3,000 ಕೊಟ್ಟಿವಿ ಸರ್. ಕೊಟ್ಟಿವ್ರಿ ನೋಡ್ರಿ, 2,000 ಅವಾಗ 2,000 ರೇಟ್ ಇದ್ದಾಗ ಮೆಣಸಿನಕಾಯಿ ಮಾರ್ಕಂತ ಬಂದ್ರಿ. ಈಗ 34,000 ರೂಪಾಯಿ ಇದ್ದು ಮೆಣಸಿನಕಾಯಿ ಮಾರ್ಕಂತ ಬಂದ್ರಿ, ಆದ್ರೂ ಬಿಟ್ಟಿಲ್ಲ? ಬಿಟ್ಟಿಲ್ಲ ಸರ್. ಒಟ್ಟು ಮಾಡ್ಬೇಕನ್ಸ ಸರ್. ಈ ವರ್ಷ ಹೆಂಗ ಎಷ್ಟು ಬೆಳಬೇಕಂತ ಮಾಡ್ರಿ ಮೆಣಸಿನಕಾಯಿ? ಇಷ್ಟ ಒಂದು ವರ್ಷ ಒಂದು 20 ಎಕರೆ ಮೇಲೆ ಆಯ್ತು ಸರ್. ನಮ್ದು ರೆಡಿ ಮಾಡಿರಿ? ಎಲ್ಲ ರೆಡಿ ಮಾಡಿವಿ ಸರ್. ಎಲ್ಲ ಸಸಿಗಳಿಗೆಲ್ಲ ಕೊಟ್ಟಿರಿ? ಎಲ್ಲ ಕೊಟ್ಟಿಲ್ಲ, ಬೀಜ ತಂದಿದೆ ಸರ್. ಸಸಿ ಕೊಟ್ಟಿಲ್ಲ. ಬೀಜ ಯಾವ ತಂದ್ರಿ, ಎಲ್ಲಿಂದ ತಂದ್ರಿ? ನಾವ್ ಇಲ್ಲಿ ರಾಮದುರ್ಗ, ಅದು ಬಸವಂತ ಅಂತ ಸರ್ ಸೀಜಂಟ್, ಅಲ್ಲೇ ತರ್ತೀವಿ ಸರ್. ಒಂದ್ ಚಲೋ ಬರ್ತಾವ? ಪರವಾಗಿಲ್ಲ, ಚೆನ್ನಾಗ್ ಬರ್ತದೆ ಸರ್. ಹೋದ್ರೆ ಸಲ ತಂದಿ ಹೋದ್ರೆ ಚೆನ್ನಾಗ್ ಬಂದಿತ್ತು. ಡಬಲ್ ಪತ್ರಿ 4 ಎಕರೆ ಸರ್, 100 ಕ್ವಿಂಟಲ್ ಆಯ್ತು ರೀ. 100 ಕ್ವಿಂಟಲ್ ಅದ ಡಬಲ್ ಫೈತ್ರಿ? 4 ಎಕರೆ ಕಮ್ಮಿ ಅದ 100 ಕ್ವಿಂಟಲ್ ಆಯ್ತು ಸರ್. ಟೋಟಲ್ ಎಷ್ಟು ಬಂದ್ರಿ? ಎಲ್ಲ ಲೆಕ್ಕಪತ್ರ ಮಾಡಿರಲ್ಲ ಈಗ ಹರೇಕ 4 ಲಕ್ಷ ರೂಪಾಯಿ, ಬೀಜಕ್ಕೆ ಗೊಬ್ಬರಕ್ಕೆ ಸಸಿ ಮಾಡ್ಕೊಂಡು 10 ಲಕ್ಷ ರೂಪಾಯಿ, ಇಷ್ಟೆಲ್ಲ ಒಂದು 20-24 ಎಕರೆ ನೀವು ಮೆಣಸಿನಕಾಯಿ ಮಾಡೋದ್ರಿಂದ ಎಷ್ಟು ಬಂದ್ರಿ ಲಾಭ? ಲಾಭ ಬರುತ್ತೆ ಸರ್, ಒಂದು 15 ಲಕ್ಷ ಲಾಭ ಆಯ್ತು ಸರ್ ನನಗೆ ಈ ವರ್ಷ. ನಮ್ದು ಎಲ್ಲ ಖರ್ಚು ಹೋದ್ರೆ 15 ಲಕ್ಷ ಸರ್. ಎಲ್ಲ ಖರ್ಚು ಎಲ್ಲ ಹೋಗಿ 15 ಲಕ್ಷ. ಬೇರೆ ಬೆಳೆ ಮಾಡಿದ್ರೆ ಸಿಗೋದಿಲ್ಲ ಅಂತ? ಅಷ್ಟಂಗ ಸರ್ ಸರ್, ಅಷ್ಟಾಗಲ್ಲ ಸರ್. ಮತ್ತೆ ಧಾವತಿ ಬಹಳ ಕಿರಿಕಿರಿ ಧಾವತ್ತಂದ್ರೆ ನಾವು ನಂತಿ ನೋಡ್ರಿ, ನಾಳೆ ಎಂಟ್ರ ಮಕ್ಕಳು ಅಂದ್ರೆ ರೆಸ್ಟ್ ಇಲ್ಲ ಸರ್. ಅದಕ್ಕೆ ರೆಸ್ಟ್ ಇಲ್ಲ. ಅವನು ಯಾವ ಟೈಮ್ ನಾಗ ಮಳೆ ಯಾವ ಟೈಮ್ ನಾಗ ಹೋಗ್ಬೇಕು ಅನ್ನೋದು ಗೊತ್ತಲ್ಲ ಸರ್. ಹೊಲಕ್ಕೆ ನೀರ್ ಕಟ್ಬೇಕಾರೆ ನೈಟ್ ಯಾವ್ದು ಆಗ್ಲೇ ಅದು ಮಾಡ್ರಷ್ಟು ಜನ ಇದ್ರೆ ಲೇಬರ್ ಮಾಡ್ರಿ. ನಾವು ಇಬ್ರು ಗಂಡ ಹೇಳ್ತೀರಿ, ನಾವು ನಮ್ಮ ಹುಡುಗರು ಮಾಡ್ತಾವ್ರಿ ಕೆಲಸ. ಎಲ್ಲರೂ ಮತ್ತೆ ಮನೆಯವ್ರು ಪೂರ ನಿಂದ್ರೆ ಮನೆಯವ್ರು ಪೂರ ರೀ. ನಾವು ಹೆಣ್ಮಕ್ಳು ಹುಡುಗರು ಅವ್ರಿ, ನಮ್ಗೆ ಎಲ್ಲ ನಮ್ಮ 6 ಜನ ಹೆಣ್ಮಕ್ಳು ರೀ ನಂಗೆ. ಆದ್ರೆ ಫುಲ್ರ ಎಲ್ಲ ಮಾಡೋದಂದ್ರೆ ನಾನು ಸುಮ್ಮನೆ ಓಡಾಡ್ತೀನಿ ಸರ್. ಅವ್ರಿಗೆ ಮೇಲೆ ಲೇಬರ್ ಅವ್ರ ಕೂಲಾಳ ಅವು ಇವು ಕಸ ಕಟ್ಟಿ ತೆಗೆದು ಬೇಕಾಬೇಕು ಲೇಬರ್ ಕಂಪಲ್ಸರಿ ಸರ್. ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗರು ಅನ್ನೋದು ಗೊಬ್ಬರ ಎಣ್ಣೆ ಎಲ್ಲವರು ನೋಡ್ಕೊಂಡು ಹೋಗಿ ಸರ್. ನಮ್ದೇನಿಲ್ಲ ಸರ್, ಸುಮ್ಮನೆ ನಾವು ಓಡಾಡ್ತೀನಿ, ಎಲ್ಲ ತಂದು ಕೊಡ್ತೀನಿ. ಹೊಲ್ದಾಗಿರ್ತ ಸರ್ ಟ್ಯಾಕ್ಟರ್ ಇದ್ರಿ. ಇಷ್ಟೆಲ್ಲ ಮಾಡ್ತಾರ ಏನಾರ ಉದ್ರಿಗಿದ್ರೆ ತೊಗೊಂಬರ್ತೀರ ಗೊಬ್ಬರ ಎಣ್ಣೆ ಎಲ್ಲ? ಎಲ್ಲ ಉದ್ರಿ ನಾವು ಎಲ್ಲ ಉದ್ರಿ. ಬೆಳೆ ಬಂದಾಗ ಬೆಳೆ ಬಂದ್ಮೇಲೆ ಕೊಡೋದ್ರಿ. ಅದೇನಾದ್ರೆ ಏನಾದ್ರು ಅಷ್ಟ ಕಷ್ಟ ಕಸ್ತಾರ ಅಥವಾ ಏನಾದ್ರು ಬಡ್ಡಿ ಹೆಸ್ತಾರ? ಅದಕ್ಕೆ ಬಡ್ಡಿ ಇರುತ್ತೆ ಸರ್. ಅದು 2 ಬಡ್ಡಿ ಹಂಗ ಸರ್. ಸರ್ 2 ಬಡ್ಡಿ ಹಂಗ ಹಸ್ತಾರೆ ಅಂದ್ರೆ ಮಾಲು ನೀವು ಕೇಳಿದ್ ಕೊಡ್ತಾರ ಅಥವಾ ಅವ್ರು ಕೊಟ್ಟಿದ್ ತಗೊಂತಾರ? ಇಲ್ಲ ಸರ್, ನಾವ್ ಹಂಗೀಗ ನಾವ್ ಕೇಳಿದ್ ಕೊಡ್ತಾರ ಸರ್. ಅವ್ರ ಏನ್ ಹಂಗೇನ ಚಲೋ ಮಾಲ್ ಇತ್ತಪ್ಪ ಅವ್ರು ನಾವು ಅವ್ರು ಇದು ಚೆನ್ನಾಗತ್ತಂದ್ರೆ ಅವ್ರು ಕೊಡ್ತಾರ ಸರ್. ಯಾಕಂತಂದ್ರೆ ಈಗ ನಾವು ಕೊಡ್ತಾರ ಸರ್, ಹಂಗೇನಿಲ್ಲ ಸರ್. ಈಗ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಕೆಲವೊಬ್ಬ ತಜ್ಞರು ಬೆಳೆದಂತವ್ರು ಇದೇ ಗೊಬ್ಬರ ಹಾಕ್ರಿ, ಇದೇ ಎಣ್ಣೆ ಹಾಕ್ರಿ ಅಂತ ಹೇಳಿ ಕೆಲವು ಸ್ಟ್ಯಾಂಡರ್ಡ್ ಹೇಳ್ತಾರೆ. ಅವ್ರ ಹತ್ರ ಇರೋದಿಲ್ಲ, ಆ ಸಂದರ್ಭದಲ್ಲಿ ಅವ್ರು ಕೊಟ್ಟರೆ ನಾನು ತಗೋಬೇಕಾಗ್ತದ? ತಗೋಬೇಕು ಸರ್. ಅದು ಹಂಗೇನತ್ತಪ್ಪ ನಾವು ಅವ್ರು ಬೇಡ, ನಾವು ಅದು ಬೇಡ ಅಂತ ನಾವು ಬೇರೆ ತಗೋ ಸರ್. ನಿಮ್ಗೆ ಇಷ್ಟ? ನಮ್ಮ ಇಷ್ಟ ಸರ್. ಅವ್ರು ಎಲ್ಲೇ ಮಾಡ್ತಾರೆ ಅವ್ರು ಕೊಟ್ಟ ತಗೋಬಾರ ಹಂಗಲ್ಲ ಸರ್, ಹಂಗ ಹೇಳ ಸರ್. ಅವ್ರು ಹಂಗ ಕೇಳಲ್ಲ, ನೀವ್ ಯಾವ್ದು ಬೇಕೋ ಅದು ಇರಂತಾರೆ. ಅಂದ್ರೆ ಕೈಲಿ ಹಾಕಿದ್ದು ಚಲೋ ರೊಕ್ಕ ಅಂತೀರ ಉದ್ರಿ ತಗೊಳ್ಳೋದು ಮತ್ತೆ ಬಡ್ಡಿ ಇರ್ತದ ಅವ್ರು? ಈಗ ಅಮೌಂಟ್ ಅಂದ್ರೆ ನಾವು 30-40 ಎಕರೆ ಹೊಲ ಮಾಡಿ ಸರ್ ಈ ವರ್ಷ. ಎಷ್ಟು ತರ್ಬೇಕು ಸರ್? ಈಗ ಇಲ್ಲಿಗೆ ಬೀಜಕ್ಕ ಅಡ್ವಾನ್ಸ್ ಲೀಸ್ಗೆ 7 ಲಕ್ಷ ಇದೆ ಸರ್. 7 ಲಕ್ಷ ಅದ. ಇನ್ನ ಇನ್ನ ಏನಿಲ್ಲ ಸರ್, ಬರೀ ಬೀಜಕ್ಕ ಅಡ್ವಾನ್ಸ್ ಲೀಸ್ ಕಟ್ಟಿ 7 ಲಕ್ಷ ಸರ್. ಇನ್ನ ಮುಂದಿಂದ ಅಂದ್ರೆ ಲೀಸ್ ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ಕೊಡ್ಬೇಕು? ಅಡ್ವಾನ್ಸ್ ಕೊಟ್ಟಿನಿ ಸರ್ ನಾನು ಒಂದು 20 ಎಕರೆಗೆ ಉಳಿಕಿರೋದು. 20 ಎಕರೆ ಬೆಳೆ ಮೇಲೆ ಸರ್. ಭೂಮಿ ಚಲೋ ಭೂಮಿ ಚಲೋ ಭೂಮಿ ನೀರು ಆಡ್ತಾವ? ನೀರು ಆಡ್ತಾವ ಸರ್. ಹಂಗಾಗಿ ಎಸ್ ಇದು ಮಾಡಿ ಸರ್. ಅಲ್ರಿ ಈಗ ನೀರು ಒಂದು ಭೂಮಿ ಅಂತಂದ್ರೆ ವಾರಕ್ಕೆ ಒಂದ್ಸಲ ನೀರು ಬಿಡ್ಬೇಕಾ, 15 ದಿವಸಕ್ಕೆ ಒಂದ್ಸಲ ನೀರು ಬಿಡ್ಬೇಕಾ ಈ ಮೆಣಸಿನಕಾಯಿ? ಇದಕ್ಕೆ ಹೇಳಕ್ಕಲ್ಲ ಸರ್, ಹಂಗ ಭೂಮಿ ಮೇಲೆ ಹೋಗುತ್ತೆ ಸರ್. ಮಸ್ಬಿತ್ತಪ್ಪ ಅಂದ್ರಿಗಿನ ನಮ್ಮಲ್ಲಿ ಮಸ್ಬಿಲ್ಲ ಸರ್. ಬೇರೆ ಏರಿಯಾನೇ 15 ದಿನಕ್ಕೆ ಒಂದ್ಸಲ ಕಟ್ತಾರೆ ಸರ್. 15-10 ದಿನಕ್ಕೆ 15 ದಿನಕ್ಕೆ ಒಂದ್ಸಲ ಹರಿ ನೀರಾವರಿ ಕೆನಲ್ ಅಥವಾ ಏನಾದ್ರು ಡ್ರಿಪ್? ಇಲ್ಲ, ಕಾಲುವೆ ಬಿಟ್ಬಿಡ್ತೇನೆ. ಕೆನಲ್ ಇರ್ರಿ ನಮ್ದು. ಈ ವರ್ಷ ಇಲ್ಲಿ ಅಂಕಟಪುರಲ್ಲಿ ಮಾಡಿ ಸರ್. ಅಲ್ಲೇ ಸ್ವಲ್ಪ ಕೆನಲ್ ಕಾಲುವೆ ಅಳ ನೀರಾದ್ರೆ ಇಂಜನ್ ಹಚ್ಚು. ಮೆಣಸಿಗೆ ಬೆಳಿತಿರಲ್ಲ, ಎಕರೆಗೆ ಎಷ್ಟು ಲೀಸ್ ಕೊಡ್ತೀರಿ? ಎಕರೆಗೆ ನಮ್ಮಲ್ಲಿ 30-32 ನಡೆದವ್ರಿ ಸರ್. ಅಂದ್ರೆ 1,000? 32,000 ಸರ್. 32,000 ಪ್ರತಿ ಎಕರೆಗೆ? ಪ್ರತಿ ಎಕರೆಗೆ. ಅಂದ್ರೆ ನೀವು 20 ಎಕರೆ ಮಾಡಿರಿ ಮತ್ತೆ ಬಹಳ ತಲ ಅಲ್ಲಿ ಕಮ್ಮಿ ಮಾಡಿ. ಅಲ್ಲಿ ಇಲ್ಲ ಸರ್ ಅಡ್ವಾನ್ಸ್ ಲೀಸ್, ಇಲ್ಲಿ ಅಂಕಟಪುರ ಕೊಟ್ಟಿನಿ ಸರ್ ಲೀಸ್. ಅಲ್ಲೆಲ್ಲ ಬೆಳೆ ಮೇಲೆ ಸರ್. ಅವ್ರೆ ಸುಮಾರು ವರ್ಷಗಳಿಂದ ಮೆಣಸಿನಕಾಯಿ ಮಾಡ್ಕೊಂತ ಬಂದ್ರಿ, ಏನಾದ್ರೂ ಉಳಿದ ಏನಾದ್ರು ಚಲೋ ಮಗ ಏನಾದ ಸರ್? ನಮ್ಗೆ ಈ ವರ್ಷ ಲಾಭ ಆಯ್ತು ಸರ್. ಇಲ್ಲ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲಂಗಾಗ್ತದೆ. ಲಾಭ ಆಯ್ತು ಸರ್. ಮಿನಿಮಮ್ 1 ಎಕರೆ ಅಥವಾ 1 ಕ್ವಿಂಟಲ್ಗೆ ಇಷ್ಟ ಅಮೌಂಟ್ ಬಂದ್ರೆ ನಿಮಗೆ ಲಾಭ ಅಂತ ಹೇಳಿದ್ರೆ ಎಷ್ಟು ಬರ್ಬೇಕ್ರಿ? ಸಪೋಸ್ ಮಿನಿಮಮ್ 20-40 ಸರ್. 20 ಬಂದ್ರೆ ಲಾಭ ಫುಲ್ ಅಂದ್ರೆ ಹಾಕಿದ ಗೊಬ್ಬರ ಎಣ್ಣೆ ಲೇಬರ್ ಖರ್ಚು ಎಲ್ಲ ಖರ್ಚು ಊರ್ತದೆ ಉಳಿಸ್ ಸರ್. ಅದಕ್ಕೆ ಏನಂದ್ರೆ ಒಂದು 60-70 ಸಾವಿರ ಮೇಲೆ ಬರುತ್ತೆ ಸರ್ ಖರ್ಚು. ಎಣ್ಣೆ ಗೊಬ್ಬರ ಅದಲ್ಲ ಅಂದ್ರೆ 70 ಸಾವಿರ ಮೇಲೆ 1 ಲಕ್ಷ. 1 ಎಕರೆ 1 ಲಕ್ಷದಾಗ ಬರುತ್ತೆ ಸರ್. ಬರ್ತದ? ಇಳುವರಿ ಚಲೋ ಬರ್ತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ 1 ಎಕರೆಗೆ ಎಷ್ಟು ತಗೊಂಡ್ರಿ ನೀವು? ನಾವಂದ್ರೆ ಅದು ಈ ವರ್ಷ ರೀ, ಈ ವರ್ಷ ಪ್ರತಿ ವರ್ಷ ಅಷ್ಟು ತಗೊಂಡಿಲ್ಲ, ಇದೇ ವರ್ಷ ವಾತಾವರಣ ಸ್ವಲ್ಪ ಸಾಥ್ ಕೊಡ್ಬೇಕು. ವಾತಾವರಣ ಚೆನ್ನಾಗಿರ ಸರ್, ಆಚೆ ವರ್ಷ ಇತ್ತಲ್ಲ ಸರ್, ಆ ವಾತಾವರಣ ಇದ್ರೆ ಆಗಲ್ಲ ಸರ್. ಟ್ರಿಪ್ಸ್ ಬಂದ್ಗೆ ಎಲ್ಲ ಮೈಂಡ್ಸ್ ಬಂದ್ಗೆ ಎಲ್ಲ ಬ್ಲಾಕ್ ಟ್ರಿಪ್ಸ್ ಬಂದು ಕೆಲವೊಂದ್ ಕಡೆ ಕರಿ ಜಿಗಿ ಬಂದ್ಗೆ ಹೋಗ್ಯಾವ ಸರ್. ಹೆಂಗ್ರಿ ಏನ್ ರೈತರಿಗೆ ಈ ಸಲ ಚಲೋ ರೇಟ್ ಸಿಗಬಹುದಾ, ಮತ್ತೆ ಏನಾರ ಏರಿಯಾ ಹೆಚ್ಚಾಗತ್ತದ ಹೇಳ್ರಿ? ಮತ್ತೆ ನಮ್ಗೆ ಸ್ವಲ್ಪ ರೇಟ್ ನಿಮ್ ಕಡೆಯಿಂದ ಮತ್ತೆ ನಾವ್ ಏನನ್ನ ಸೆಟ್ಲ್ಮೆಂಟ್ ಮಾಡಿದ್ರೆ ಸ್ವಲ್ಪ ರೇಟ್ ಹೇಳುದಿಲ್ಲ ಸರ್ ನಮ್ಗ. ಈಗ ನಮ್ ರೇಟ್ ಕಮ್ಮಿ ಮಾಡ್ತಾರ, ಕಮ್ಮಿ ಇರ್ತದೆ ಸರ್. ಆದ್ರೆ ನಿಮ್ದು ಗೊಬ್ಬರ ಎಣ್ಣೆ ಅಂತಂದ್ರೆ ಅದು ಕಣ್ಣಕ್ ಸುಟ್ಟಿ ಹಾಕ್ತಾರ ಸರ್. ಗೊಬ್ಬರ ಎಣ್ಣೆ ಸರ್ಕಾರ ಕಡಿಮೆ ಮಾಡ್ಬೇಕಂದ್ರೆ ಅದೇ ಸ್ವಲ್ಪ ಕಮ್ಮಿ ಆದ್ರೆ ನಾವು ಉಡ್ತೀವಿ ಸರ್. ಗೊಬ್ಬರ ಎಣ್ಣೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ಆದ್ರೆ ಸೂಪರ್ ಆಗಲ್ಲ ಸರ್. ಕೂಲಿ ಹೇಳಂಗ್ರಿ ಸಿಕ್ತಾವ ಅಷ್ಟು ಮಂದಿ? 300 ರೂಪಾಯಿ ಕೂಲಿ ನಮ್ಮ ಎಣ್ಣಾಳಿಗೆ. ಗಂಡಾಳಿಗೆ? ಗಂಡಾಳಿಗೆ 500 ರೂಪಾಯಿ. ಗಂಡಾಳ ನಮ್ಗೆ ಅಷ್ಟು ಬೇಕಾಗಿಲ್ಲ, ಬೇರೆ ಎಣ್ಣಾಳ್ರಿ. ಎಣ್ಣಾಳದ ಕೆಲಸ ಗಂಡಾಳಿ ವರದ ಪರದ ನಾವೆಲ್ಲ ಮನೆ ಇರ್ತಾವ ಸರ್. ಈ ಎಣ್ಣಾಳ ಅಂದ್ರೆ ಗಾಡಿ ಹಾಕಂದ್ರೆ ಎಷ್ಟು ಏನಾದ್ರಿ? ನಮ್ಮ 20 ಎಕರೆ ಮಾಡಿದ್ರೆ ಏನಂದ್ರೆ ಒಂದು 10 ಲಕ್ಷ ಬೇಕು ಸರ್ ನಮ್ಗೆ. ಬಸವರಾಜ್ ಅವ್ರ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಎಷ್ಟು ಇಡ್ತೀರಿ ಅಂತ? ಅಂತರ ಒಂದು 25 ಇಂಚ್ ಇರುತ್ತೆ ಸರ್. 25 ಇಂಚ್ ಹಿಂಗ ಬೋದ್ರೆ ಹಿಂಗ ಅಂದ್ರೆ 1 ಫೀಟ್ ಇರುತ್ತೆ ಸರ್. ಗಿಡದ ಗಿಡಕ್ಕೆ ಒಂದ್ ಫೀಟ್ ಸರ್. 1 ಫೀಟ್ ಸಾಲಿನ ಸಾಲಿಗೆ? ಸಾಲಿನ ಸಾಲಿಗೆ 25 ಇಂಚ್ ಇರ್ತದೆ ಸರ್. ಕಡಿಮೆ ಆತಲ್ಲ? ಕಡಿಮೆ ಆಗಲ್ಲ ಸರ್. ಸೆಂಟರ್ ಪ್ಲೇಟ್ ಅಷ್ಟು ಇರ್ತಾರೆ, ಅದೆಲ್ಲ 30 ಇಂಚ್ ಬರ್ತಾರೆ. 30 ಇಂಚ್ ಬರ್ತದೆ? 30 ಇಂಚ್ ಬರುತ್ತೆ. ಮತ್ತೆ ಜಾಸ್ತಿ ಬಿಟ್ಟಂಗೆಲ್ಲ ಗಾಳಿ ಬೆಳಕು ಚಲೋ ಆಗುತ್ತೆ ಸರ್. ಆದ್ರೆ ನಮ್ಗೆ ಅಷ್ಟು ಇಳುವರಿ ಬರಲ್ಲ ಸರ್. ಗಿಡಗಳು ಜಾಸ್ತಿ ಆಗ್ಬೇಕು, ಗಿಡಗಳು ಕಾಯಿ ಇಡ್ಬೇಕಲ್ಲ ಸರ್. ಕಾಯಿ ಇಡ್ರೆ ಬರುತ್ತೆ ಸರ್, ಇಳಿದವರು ಅದನ್ನ ಕಾಯಿ ಅಷ್ಟು ತಗೋಬೇಕಲ್ಲ ಸರ್. ಅದಕ್ಕೆ ಹಂಗಾಗಿ ನಾವು ಒಂದು ಫೀಟರ್ ಮಸ್ತ್ ಐತ್ರಿ. ಅದು ಬಹಳಷ್ಟು ಖುಷಿ ಪಟ್ಟಿರಿ ಈ ವರ್ಷ ಮೆಣಸಿನ್ಕಾಯಿ ಹಾಕಿ. ಪರವಲ್ಲ ಸರ್, ಜಬರದಸ್ತ್ ರೇಟ್ ಇದೆ, ಚೆನ್ನಾಗಿ ರೇಟ್ ಇದೆ, ಪರವಾಗಿಲ್ಲ ಸರ್. ಪರವಾಗಿಲ್ಲ, ನೀರು ಇದ್ದಂತವ್ರು, ಚಲೋ ಭೂಮಿ ಇದ್ದಂತವ್ರು ಮೆಣಸಿನಕಾಯಿ 2 ಎಕರೆ 3 ಎಕರೆ ಹಾಕೋಬಹುದು. ಸಣ್ಣ ರೈತರು ಹಾಕೋಬಹುದು ಸರ್, ಬಟ್ ಮೇಂಟೈನ್ ಮಾಡೋದು ಗೊತ್ತಿರಬೇಕು. ಮೇಂಟೆನೆನ್ಸ್ ಇರ್ಬೇಕು ಸರ್, ಕರೆಕ್ಟ್ ಆಗಿ. ನೀವು ಇವತ್ತು ಮಾಡಿ ಅಂತ ಸರ್, ನಾಳೆ ಮಾಡಿದ ಇವತ್ತು ಮಾಡಿರ್ಬೇಕು ಸರ್ ಕೆಲಸ. ಅದಕ್ಕೆ ಹೌದು, ನಾವು ನಾಳೆ ನಾಡ್ದ ಅಂತ ಹೋದ್ರೆ ಅಂದ್ರೆ ಅಷ್ಟು ಇದಾಗಲ್ಲ ಸರ್ ಅದಕ್ಕೆ. ಅಲ್ರಿ ಬಸವರಾಜ್ ಅವ್ರೆ, ಈಗ 20-25 ಎಕರೆ ಮೆಣಸಿನಕಾಯಿ ಹಾಕ್ತಿರಲ್ಲ, ಮತ್ತೆ ಇದು ನಿಮಗೆ ಕಷ್ಟ ಆಗೋದಲ್ವಾ? ಕಷ್ಟ ಏನಿಲ್ಲ ಸರ್, ನಮ್ಮ ಹೆಣ್ಮಕ್ಳು ಮಾಡ್ತಾರೆ, ನಮ್ಮ ಹುಡುಗರು ಮಾಡ್ತಾರೆ ಸರ್. ಒಂದು ಆಳ ಇದೆ, ಅಮೌಂಟ್ಗೆ ಕಷ್ಟ ಸರ್, ಯಾವುದಕ್ಕಿಲ್ಲ. ಆಳದೇನು ಕಷ್ಟ ಇಲ್ಲ, ಅಮೌಂಟ್ ಇದ್ರೆ ಏನಾದ್ರು ಮಾಡ್ಬೋದು. ಹಾಕಿದ್ರೆ ಏನಾದ್ರು ಮೇಂಟೈನ್ ಮಾಡ್ಬೋದು, ಏನಾದ್ರು ಹಾಕ್ಬೇಕು ತೆಗಿಬೇಕು, ಹಾಕ್ಬೇಕು ತೆಗಿಬೇಕು. ಆಳ ನೀವು ರೊಕ್ಕ ಕೊಟ್ರೆ ಆಳ ಯಾರು ಬರ್ತಾರೆ ಸರ್? ಈಗ ರೊಕ್ಕ ಇಲ್ಲ ಇಲ್ಲ ಅಂದ್ರೆ ಯಾರು ಕೂಡ ಬರ್ತಾರೆ ಸರ್ ನಿಮ್ಗೆ? ಹೌದು, ಧೈರ್ಯ ಬೇಕಲ್ಲ. ಧೈರ್ಯ ಇರ್ಬೇಕು ಸರ್, ಲಾಸ ಲಾಭ ಏನೋ ಒಂದೊಂದು. ಈ ವರ್ಷ ನೀವು ಖುಷಿಯಾಗಿದ ರೇಟ್ ಸಿಕ್ಕದ, ಇನ್ನು ಮುಂದಿನ ಸಲ ಏನಾಗುತ್ತೋ ನಮ್ ಕೈಗಿಲ್ಲ. ವಾತಾವರಣ ಮಳೆ ಅವೆಲ್ಲ ಯಾವ ನಮ್ ಕೈಗಿಲ್ಲ, ಯಾರು ಹೇಳಕ್ಕಲ್ಲ ಸರ್. ಒಳ್ಳೇದು ಬಸವರಾಜ್ ಅವರೇ, ಬಹಳಷ್ಟು ಖುಷಿಯಿಂದ ಮಾತಾಡಿದ್ರಿ. ಒಟ್ಟಿನಲ್ಲಿ 20-24 ಎಕರೆ ಪ್ರತಿ ವರ್ಷನೂ ಕೂಡ ಮೆಣಸಿನಕಾಯಿನ ಬೆಳಕಂತ ಬಂದಿರಿ. ಈ ವರ್ಷ ಚೆನ್ನಾಗಿ ನಿಮಗೆ ರೇಟ್ ಸಿಕ್ಕಿದೆ, ಮುಂದಿನೂ ಕೂಡ ರೇಟ್ ಸಿಗಲಿ ಅಂತ ಹೇಳ್ತಾ ನಿಮ್ಮ ವಿಚಾರ ನಮ್ಮ ಜೊತೆ ಹಂಚಿಕೊಂಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಓಕೆ ಓಕೆ ಸರ್. ಇದುವರೆಗೆ ದೇವದುರ್ಗ ತಾಲೂಕಿನ ಸಂಕೇಶ್ವರ ಹಾಳ್ ಗ್ರಾಮದ ಬಸವರಾಜ್ ಅವರ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಉಲ್ಲಾಸಕರ ಜೀವನಕ್ಕಾಗಿ ಉತ್ತಮವಾದ ಆಹಾರ ಕುರಿತು ಲಿಂಗ್ಸ್ಕೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ. ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಲ್ಲಾಸಕರ ಅಥವಾ ಸಂತೋಷಕರ ಅನ್ನಬಹುದು, ಉಲ್ಲಾಸಕರ ಜೀವನಕ್ಕಾಗಿ ನಮ್ಮ ಆಹಾರ ಹೇಗಿರಬೇಕು, ಯಾವ ಒಂದು ಆಹಾರವನ್ನು ತೆಗೆದುಕೊಂಡ್ರೆ ನಮಗೆ ಒಳ್ಳೆಯ ಆರೋಗ್ಯ ಇರ್ಬೋದು, ಒಳ್ಳೆ ರೀತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗ್ಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಗೃಹ ವಿಜ್ಞಾನ ತಜ್ಞರಾದಂಥ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ತಾ ಇದ್ದಾರೆ. ಉಲ್ಲಾಸಕರ ಜೀವನಕ್ಕಾಗಿ ಉತ್ತಮವಾದ ಆಹಾರ. ಈಗ ನಾವು ಆಹಾರ ಪದ್ಧತಿ ಸರಿಯಾಗಿತ್ತು ಅಂತ ಹೇಳಿದರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಒಂದು ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ. ಹಾಗಾಗಿ ನಾವು ಆರೋಗ್ಯಕರವಾಗಿರ್ಬೇಕಂತ ಹೇಳಿದ್ರೆ ನಾವು ಆರೋಗ್ಯ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಬೇಕಾಗುತ್ತೆ. ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ನಮಗೆ ಆರೋಗ್ಯ ಅನ್ಸೋದಿಲ್ಲ. ಒಬ್ಬ ಮನುಷ್ಯ ಆರೋಗ್ಯಕರವಾಗಿದ್ದಾನೆ ಅಂತ ಹೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಅವರು ಆರೋಗ್ಯಕರವಾಗಿರಬೇಕು. ಅದೇ ರೀತಿಯಲ್ಲಿ ಸ್ಪಿರಿಚುಯಲ್ ಹೆಲ್ತ್ ಅಂತ ಕೂಡ ಹೇಳ್ತೀವಿ, ಅಂದ್ರೆ ದೈವಿ ಶಕ್ತಿ ಕೂಡ ಅವರಲ್ಲಿ, ದೈವ ಇದರಲ್ಲೂ ಕೂಡ ನಂಬಿಕೆ ಇರಬೇಕು. ಅಂತ ಆರೋಗ್ಯ ನಾವು ಪಡ್ಕೋಬೇಕಾದ್ರೆ ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು, ನಾವು ಯಾವ ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ನಾವು ಹೇಳ್ತೀವಿ ನಮಗೆ ನಕ್ಕುಂತ ಸಂತೋಷವಾಗಿರ್ಬೇಕಂತ ಎಲ್ರಿಗೂ ಆಸೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಬೇಕು, ಉತ್ತಮವಾದ ಆಹಾರ ಪದ್ಧತಿ ಇರಬೇಕು, ಇದೆಲ್ಲ ಹೇಳ್ತಾ ಇರ್ತೀವಿ. ನಮ್ಮ ಹಿಂದಿನ ಆಹಾರ ಪದ್ಧತಿಯನ್ನು ಗಮನಿಸಿದಾಗ ನಾವೇನು ಊಟ ಮಾಡ್ತಾ ಇದ್ವಿ, ಅವರೆಲ್ಲ ಆರೋಗ್ಯಕರವಾಗಿರ್ತಿದ್ರು, ಅವರಿಗೆ ಒತ್ತಡದ ಜೀವನ ಇರ್ತಾ ಇರಲಿಲ್ಲ ಅಂತೆಲ್ಲ ನಾವು ಮಾತಾಡ್ಕೊಳ್ತೀವಿ. ಆದ್ರೆ ಆಹಾರ ಪದ್ಧತಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇವತ್ತು ಸಂಶೋಧನೆಗಳಿಂದ ತಿಳಿದು ಬಂದಿರೋದು ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಂತೋಷಕರವಾಗಿ ಇರಬೇಕಂತ ಹೇಳಿದ್ರೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಂತೋಷಕ್ಕಾಗಿ ಇರ್ತಕ್ಕಂಥ ಹಾರ್ಮೋನ್ಗಳು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ತಮಗೆಲ್ರಿಗೂ ಗೊತ್ತು, ಹಾರ್ಮೋನ್ಗಳೆಲ್ಲ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ನಮಗೆ ಸ್ರವ ಆಗದೆ ಇದ್ದಾಗ, ಅಂದ್ರೆ ಸೆಕ್ರೀಷನ್ ಆಗದೆ ಇದ್ದಾಗ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ನೋಡ್ತಿರ್ತೀವಿ, ಕೆಲವೊಬ್ರು ಒಂದ್ ದಿವಸ ಚೆನ್ನಾಗಿ ಮಾತಾಡ್ತಿರ್ತಾರೆ, ಇನ್ನೊಂದ್ ದಿವಸ ಮೂಡ್ ಆಫ್ ಆಗಿರುತ್ತೆ, ಇಲ್ಲ ಬೇಗ ಕೋಪ ಮಾಡ್ಕೊಂತಿರ್ತಾರೆ, ಇಲ್ಲ ಸಣ್ಣ ಸಣ್ಣ ವಿಷಯ ಅವನು ಈಸಿಯಾಗಿ ನಾವು ನಿವಾರಣೆ ಮಾಡ್ಬೋದಿರುತ್ತೆ, ಅಂತವನು ಕೂಡ ದೊಡ್ಡ ಸಮಸ್ಯೆಯಾಗಿ ತಗೊಳ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಅವರ ಮಾನಸಿಕ ಆರೋಗ್ಯ ಸರಿಯಾಗಿ ಇರದೇ ಇರ್ಬೋದು. ಒತ್ತಡದ ಜೀವನ ಇವತ್ತಿನ ದಿನಗಳಲ್ಲಿ ಎಲ್ರಿಗೂ ಇದೆ. ಆದ್ರೂ ಕೂಡ ಆ ಒತ್ತಡದಲ್ಲೂ ನಾವು ಆರೋಗ್ಯಕರವಾಗಿ ಇರಬೇಕಂತ ಹೇಳಿದ್ರೆ ಕೆಲವೊಂದು ಹಾರ್ಮೋನ್ಗಳಿದಾವೆ. ಅವು ಯಾವುವು ಅಂತ ನೋಡೋದಾದ್ರೆ, ಒಂದು ಸೆರೋಟೋನಿನ್ ಅಂತ ಹೇಳ್ತೀವಿ, ಇದು ನಮ್ಮ ಉದರದಲ್ಲಿ ಸಿಗುತ್ತೆ. ನಾವು ಹೇಳ್ತೀವಿ ಇವಾಗ ಒಂದು ಆರೋಗ್ಯಕರವಾಗಿ ಇರಬೇಕಂದ್ರೆ ನಮಗೆ ಆಹಾರ ಸರಿ ಇರಬೇಕು, ಮಲ ಸರಿಯಾಗಿ ವಿಸರ್ಜನೆ ಆಗಬೇಕು, ಸರಿಯಾದ ಸಮಯದಲ್ಲಿ ನಿದ್ದೆ ನಮಗೆ ಬರಬೇಕು. ಇವು ಮೂರಲ್ಲಿ ತೊಂದರೆ ಇದೆ, ಒಂದು ನಿಮಗೆ ಎಫೆಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಇವಾಗ ಆಹಾರ ನಾವು ಸೇವನೆ ಮಾಡಿದಾಗ ಸರಿಯಾದ ಕ್ರಮದಲ್ಲಿ ಜೀರ್ಣ ಆಗದೇ ಇದ್ರೆ ಮಲವಿಸರ್ಜನೆ ಸರಿಯಾಗೋದಿಲ್ಲ, ಹೊಟ್ಟೆಯಿಂದ ಬರತಕ್ಕಂಥ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಮಲವಿಸರ್ಜನೆ ಆಗ್ಲಿಲ್ಲ ಅಂತ ಹೇಳಿದ್ರೇನೆ ಅರ್ಧ ಸ್ಟ್ರೆಸ್ ಮನಸ್ಸಿಗೆ. ಈ ತರದ ಇವು ಮೂರು ನಮಗೆ ಸರಿಗಿರಬೇಕು ಅಂತ ಹೇಳಿದ್ರೆ ಈ ಸೆರೋಟೋನಿನ್ ಹಾರ್ಮೋನ್ ಏನಿದೆ, ಇದು ನಮ್ಮ ಉದರದಲ್ಲಿ ಕಂಡು ಬರತಕ್ಕಂಥ ಒಂದು ಸೆಕ್ರೆಷನ್ ಆಗ್ತಕ್ಕಂಥ ಒಂದು ಹಾರ್ಮೋನ್. ಈ ಹಾರ್ಮೋನ್ ತನ್ನಷ್ಟಕ್ಕೆ ತಾನು ಸೆಕ್ರೆಟ್ ಆಗ್ತಾ ಇರುತ್ತೆ. ಆದ್ರೆ ಕೆಲವೊಂದು ಆಹಾರಗಳೇನಿದಾವಲ್ಲ ಅದನ್ನ ಜಾಸ್ತಿ ಮಾಡ್ತವೆ, ಕೆಲವೊಂದು ಪದ್ಧತಿಗಳು ಅದನ್ನ ಕಡಿಮೆ ಮಾಡ್ತವೆ. ಸಮತೋಲನವಾಗಿ ಇರಬೇಕು ಅಂತ ಹೇಳಿದಾಗ ನಾವು ಪ್ರೋಟೀನ್ ಜಾಸ್ತಿ ಇರತಕ್ಕಂಥ ಆಹಾರವನ್ನ ತಗೊಳ್ಬೇಕಾಗತ್ತೆ. ಈಗ ನೋಡಿ, ನಾವು ಈ ಸೆರೋಟೋನಿನ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಟ್ರಿಪ್ಟೊಫ್ಯಾನ್ ಅನ್ನೋ ಒಂದು ಅಮೈನೋ ಆಸಿಡ್, ಇದು ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಅವಶ್ಯವಾಗಿರ್ತಕ್ಕಂಥ ಅಮೈನೋ ಆಮ್ಲಗಳು. ಈ ಅಮೈನೋ ಆಮ್ಲಗಳಲ್ಲಿ ಎರಡ್ ತರ ಇರುತ್ತೆ, ಒಂದು ಅವಶ್ಯಕ, ಇನ್ನೊಂದು ಅನಾವಶ್ಯಕ. ಅನಾವಶ್ಯಕ ಅಂತಂದ್ರೆ ಅದು ಬೇಡ ಅಂತಲ್ಲ, ಅದು ನಮ್ಮ ದೇಹದಲ್ಲಿ ತನ್ನಷ್ಟಕ್ಕೆ ತಾನೇ ಸೆಕ್ರೆಷನ್ ಆಗುವಂಥದ್ದು. ಈ ಅವಶ್ಯಕ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅದನ್ನ ಆಹಾರದ ಮುಖಾಂತರ ನಾವು ತಗೋಬೇಕಾಗಿರುತ್ತೆ. ಅವನ್ನ ನಾವು ತಗೊಳ್ಳದೇ ಇದ್ದಾಗ ಅದರದ್ದು ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು, ಸೆರೋಟೋನಿನ್ ಸರಿಯಾದ ಪ್ರಮಾಣದಲ್ಲಿ ಸೆಕ್ರೆಷನ್ ಆಗೋದಿಲ್ಲ. ಅದು ಆಗೋದಕ್ಕೆ ನಾವು ಟ್ರಿಪ್ಟೊಫ್ಯಾನ್ ಅನ್ನೋ ಒಂದು ಅಮೈನೋ ಆಸಿಡ್ ಇರತಕ್ಕಂಥ ಆಹಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದು ಯಾವ್ದ್ರಲ್ಲಿ ಹೆಚ್ಚಿಗೆ ಇದೆ ಅಂತ ನಾವು ನೋಡಿದಾಗ, ನಮ್ಮ ಭಾಗದಲ್ಲೇ ಬೆಳೀತಕ್ಕಂಥ ಸಜ್ಜೆಯಲ್ಲೂ ಕೂಡ ಇದೆ. ರಾಗಿ ನಾವಿಲ್ಲಿ ಬೆಳೆಯಲ್ಲ, ಆದ್ರೂ ಕೂಡ ಕೆಲವೊಂದು ರೈತರು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ನಂತರ ಸಾಕಷ್ಟು ಹಸಿರು ತರಕಾರಿಗಳು, ಮತ್ತೆ ಈ ಸಿಹಿ ಗೆಣಸು, ಆಮೇಲೆ ಕೌಲಿಫ್ಲವರ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಹೂಕೋಸು, ಇದರಲ್ಲೆಲ್ಲ ಅತಿ ಹೆಚ್ಚು ಟ್ರಿಪ್ಟೊಫ್ಯಾನ್ ಅಂಶ ಸಿಗುತ್ತೆ. ಅದರ ನಂತರ ನೋಡಿದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿರ್ಬೋದು, ಮೊಟ್ಟೆ, ಆಮೇಲೆ ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಬೀಜಗಳು ಮತ್ತು ಒಣ ಹಣ್ಣುಗಳೇನಿದಾವಲ್ಲ, ಇವು ನಮಗೆ ಬರೀ ಸೆರೋಟೋನಿನ್ ಸೆಕ್ರೆಷನ್ ಅಷ್ಟೇ ಅಲ್ಲ, ಎಲ್ಲಾ ರೀತಿಯಂತ ಒಂದು ಪೋಷಕಾಂಶಗಳ ಆಗರ ಇವೆಲ್ಲ ನಮಗೆ. ಅದಕ್ಕೆ ಸಿಂಪಲ್ ಆಗಿ ಉದಾಹರಣೆ ಅಂತ ಹೇಳಿದ್ರೆ ಅಗಸೆ ಚಟ್ನಿ. ನಾವು ಎಷ್ಟು ಚೆನ್ನಾಗಿ ನಾವು ರೊಟ್ಟಿ ಜೊತೆ ಅಗಸೆ ಚಟ್ನಿ, ಎಳ್ಳಿಂದು ಪದಾರ್ಥಗಳನ್ನ ಬಳಸ್ತಾ ಇರ್ತೀವಿ, ಎಳ್ಳು ಹಚ್ಚಿದ ರೊಟ್ಟಿ, ಇದೇನ್ ನಮ್ಮ ಹಿಂದಿನ ಪದ್ಧತಿ ಏನಿದೆ ಇದರಲ್ಲಿ ಎಷ್ಟೊಂದು ವೈಜ್ಞಾನಿಕ ಅಂಶಗಳು ಅಡಗಿದವೆ ಅಂತ ಹೇಳಿದ್ರೆ ನಾವು ಅದನ್ನ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಸಾಕಷ್ಟು ಅಂಶಗಳನ್ನ ಬಳಸ್ಕೊತಾ ಇರ್ತೀವಿ, ಅಗಸೆ ಚಟ್ನಿ ಇರ್ಬೋದು, ಎಳ್ಳು ಹಚ್ಚಿದ ರೊಟ್ಟಿ ಇರ್ಬೋದು, ಈ ಸಂಕ್ರಾಂತಿ ಸಮಯದಲ್ಲಿ ಎಳ್ಳು ಹಂಚೋದಿರ್ಬೋದು. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣ ನೋಡಿ, ಇವೆಲ್ಲ ಬೀಜಗಳೇನಿದಾವಲ್ಲ ನಮ್ಮ ಸೆರೋಟೋನಿನ್ ಹಾರ್ಮೋನ್ ಅನ್ನ ಸೆಕ್ರೆಷನ್ ಮಾಡೋದಕ್ಕೆ ಅತ್ಯಂತ ಸಹಕಾರಿಯಾಗಿದಾವೆ. ಅದ್ರ ಜೊತೆಗೆ ಉತ್ತಮವಾದಂತಹ ಪ್ರೋಟೀನ್ ಇರತಕ್ಕಂತ ಒಂದು ಬೇಳೆಕಾಳುಗಳು ಅಂತ ಹೇಳಿದ್ರೆ ಸೋಯಾಬೀನ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಅತಿ ಹೆಚ್ಚು ಪ್ರೋಟೀನಿನ ಜೊತೆಗೆ ನಮಗೆ ಈ ಟ್ರಿಪ್ಟೊಫ್ಯಾನ್ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಹಣ್ಣುಗಳಿಗೆ ಬಂದಾಗ ಅನಾನಸ್ ಹಣ್ಣು ಅಥವಾ ಪೈನಾಪಲ್ ಹಣ್ಣು ಅಂತ ಹೇಳ್ತೀವಿ ಅದು, ಮತ್ತೆ ಈ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಪಪ್ಪಾಯ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಿಪ್ಟೊಫ್ಯಾನ್ ಅಮೈನೋ ಆಸಿಡ್ ಅನ್ನ ಹೊಂದಿದೆ. ಅದ್ರ ಜೊತೆಗೆ ಮ್ಯಾಂಗೋ ಅಂದ್ರೆ ಮಾವು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಟ್ರಿಪ್ಟೊಫ್ಯಾನ್ ಅಮೈನೋ ಅಮೈನೋ ಆಮ್ಲವನ್ನ ಹೊಂದಿದೆ. ಇವೆಲ್ಲ ಸೇವನೆಯಿಂದ ನಾವು ಸಮತೋಲಿತವಾದ ಒಂದು ಸೆರೋಟೋನಿನ್ ಹಾರ್ಮೋನ್ ಅನ್ನ ಸೆಕ್ರೀಷನ್ ಆಗೋದಕ್ಕೆ ಸಹಕಾರಿಯಾಗಿರ್ತವೆ. ಇದರ ಜೊತೆಗೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರತಿ ಆಹಾರದಲ್ಲೂ ನಾವು ಮೊಸರನ್ನ ಬಳಸೋದು ಎಷ್ಟು ಉತ್ತಮ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಈಗ ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಮೊಸರು ಬಹಳ ಉತ್ತಮ ಪ್ರಮಾಣದ ಒಂದು ಆರೋಗ್ಯವನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದರ ನಂತರ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಹಸಿರು ತಪ್ಪಲು ಪಲ್ಯಗಳು. ನಾವು ಕಬ್ಬಿಣಾಂಶ ಕೊರತೆ ಆದ್ರೂ ಕೂಡ ಹಸಿರು ತಪ್ಪಲು ಪಲ್ಯ ತಿನ್ಬೇಕು ಅಂತ ಹೇಳ್ತೀವಿ. ಈ ತರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದು ಸೆರೋಟೋನಿನ್ಗೂ ಕೂಡ ಹಸಿರು ತಪ್ಪಲ ತಿನ್ಬೇಕು. ಅಂದ್ರೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ನಮಗೆ ಹಸಿರು ತಪ್ಪಲು ಪಲ್ಯಗಳು ಮತ್ತೆ ಈ ಕಾಳುಗಳು ಏನಿರ್ತವೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಇರ್ತವೆ. ಇದ್ರ ಜೊತೆಗೆ ಇದು ಒಂದೇ ಹಾರ್ಮೋನ್ ಆ ಸೆರೋಟೋನಿನ್ ಅಂತ ಹೇಳಿದ್ರೆ ಇಲ್ಲ, ಅದ್ರ ಜೊತೆಗೆ ಇನ್ನೊಂದು ಡೋಪಮೈನ್ ಅಂತ ಕೂಡ ಹೊಂದಿರುತ್ತೆ. ಅದರಲ್ಲಿ ಯಾವುದು ಅಮೈನೋ ಆಮ್ಲಗಳಿರುತ್ತೆ ಅಂತ ಹೇಳಿದ್ರೆ ಟೈರೋಸಿನ್ ಮತ್ತು ಫಿನೈಲ್ ಅಲನಿನ್ ಅಂತ ಹೇಳ್ತೀವಿ. ಈ ಎರಡು ಅಮೈನೋ ಆಮ್ಲಗಳು ಈ ಡೋಪಮೈನ್ ಇದರಲ್ಲಿ ಸಿಗ್ತವೆ. ಇದು ಇರ್ತಕ್ಕಂತ ಆಹಾರಗಳು ಯಾವುದು ಅಂತ ಹೇಳಿದ್ರೆ ನಮಗೆ ಬೀಟ್ರೂಟ್ ಇರ್ಬೋದು, ಆಮೇಲೆ ಪಾಲಕ್ ಸೊಪ್ಪು ಇರ್ಬೋದು, ನಂತರ ಬಾದಾಮಿ, ಒಣ ಬಾದಾಮಿ, ಎಳ್ಳು. ನಿಮಗೆ ಇನ್ನೊಂದು ಅಂಶ ಗೊತ್ತಿರಬೇಕು, ಈ ಸನ್ಫ್ಲವರ್ ಅಂತ ಹೇಳ್ತೀವಲ್ಲ ಸೂರ್ಯಕಾಂತಿ ಬೀಜಗಳು, ಆಮೇಲೆ ಕುಂಬಳಕಾಯಿ ಬೀಜ, ಇವೆಲ್ಲ ಕೂಡ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾವು ಕುಂಬಳಕಾಯಿನ ಮಾಡಿಬಿಟ್ಟು ಬೀಜಗಳನ್ನ ಬಿಸಾಕ್ಬಿಡ್ತೀವಿ, ಆದ್ರೆ ಅವನ್ನ ಬಳಸೋದ್ರಿಂದ ನಮಗೆ ಈ ತರದ ಹಾರ್ಮೋನ್ಗಳು ಸುಲಭವಾಗಿ ಸೆಕ್ರೀಷನ್ ನಮ್ಮ ದೇಹದಲ್ಲಿ ಯಾವುದೇ ಖರ್ಚಿಲ್ಲದೆ ಆಗ್ತಕ್ಕಂಥ ಕಾರ್ಯಗಳನ್ನ ನಾವು ಆಹಾರದಿಂದನೇ ಸಾಕಷ್ಟು ಕಾಯಿಲೆಗಳನ್ನ ಗುಣ ಮಾಡ್ಕೋಬಹುದಾಗಿದೆ. ಅದ್ರ ಜೊತೆಗೆ ನಾವು ಈ ಬಾಳೆಹಣ್ಣು ದಿನಕ್ಕೊಂದು ಊಟ ಆದ್ಮೇಲೆ ಬಾಳೆಹಣ್ಣು ತಿಂದ್ರೆ ಮಲಬದ್ಧತೆ ನಮಗೆ ಸರಿಯಾಗುತ್ತೆ ಅಂತ ಏನ್ ನಾವು ತಿಂತಾ ಇರ್ತೀವಿ, ಅದು ಕೇವಲ ಅದನ್ನಷ್ಟೇ ಅಲ್ಲ ಈ ತರ ಹಾರ್ಮೋನ್ಗಳ ಸೆಕ್ರೀಷನ್ಗೂ ಕೂಡ ನಮಗೆ ಸಹಕಾರಿಯಾಗಿದೆ. ಅದ್ರ ಜೊತೆಗೆ ನಾವು ಇನ್ನೊಂದಿಷ್ಟು ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಕುರ್ಕುಮಿನ್ ಅಂತ ಹೇಳಿದ್ರೆ ನಮಗೆ ಈ ಕುರ್ಕುಮಿನ್ ಅನ್ನೋ ಅಂಶಗಳು ಯಾವ್ದ್ರಲ್ಲಿ ಇದೆ ಅಂತ ನೋಡಿದ್ರೆ ಅರಿಶಿನ, ಅದರಲ್ಲಿ ಕೂಡ ನಾವು ಈ ಒಂದು ಡೋಪಮೈನ್ ಹಾರ್ಮೋನ್ಸ್ ಸೆಕ್ರೀಷನ್ ಆಗೋದಕ್ಕೆ ಸಹಕಾರಿಯಾದಂತ ಒಂದು ಅಂಶಗಳು ಇರ್ತವೆ. ಇವು ಎರಡೇ ಹಾರ್ಮೋನ್ ಅಂತ ಹೇಳಿದ್ರೆ ಎಂಡಾರ್ಫಿನ್ಸ್ ಅಂತಾನು ಇದಾವೆ. ಎಂಡಾರ್ಫಿನ್ಸ್ ಅಂತಂದ್ರೆ ಇವು ಪಾಲಿಪೆಪ್ಟೈಡ್ ಇದರಿಂದ ಆಗಿರ್ತವೆ, ಅಂದ್ರೆ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ನಲ್ಲಿ ಸೆಕ್ರೀಷನ್ ಆಗುತ್ತೆ. ಇದು ಕೂಡ ನಮಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಏನ್ ಹೇಳ್ತೀವಿ, ಒಂದು ಒಳ್ಳೆಯ ವಿಚಾರಗಳನ್ನ ಮಾಡ್ಬೇಕಂತಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿದ್ದಾಗ ಮಾತ್ರ ನಾವು ನಮ್ಮ ಕಷ್ಟಗಳ ಜೊತೆಗೆ ಇನ್ನೊಬ್ಬರದನ್ನ ತುಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ನಮ್ಮ ಸಿಟ್ಟುಗಳು ನಮ್ಮ ಒಂದು ಮಾನಸಿಕ ಸ್ಥಿತಿನೇ ಅಸಮತೋಲನ ಇದ್ದಾಗ ನಾವು ಬೇರೆ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಮನಸ್ಥಿತಿ ನಮ್ಮಲ್ಲಿ ಇರಕ್ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಈ ಹಾರ್ಮೋನ್ಗಳ ಸೆಕ್ರೀಷನ್ ಆಗ್ಬೇಕಂತ ಹೇಳಿದ್ರೆ ನಾವು ಕೆಲವೊಂದು ಆಹಾರ ಪದ್ಧತಿಗಳು, ಈಗ ನಾನೇನೇನು ಹೇಳಿದೆ, ಟ್ರಿಪ್ಟೊಫ್ಯಾನ್ ಇರ್ಬೋದು, ಟೈರೋಸಿನ್ ಇರ್ಬೋದು, ಫಿನೈಲ್ ಅಲನಿನ್, ಈ ಮೂರು ಅಮೈನೋ ಆಮ್ಲಗಳು ಇರತಕ್ಕಂಥ ಆಹಾರಗಳು. ಇವು ಮೂರು ನಮಗೆ ಸರಿಯಾಗಿ ನೆನಪುಳಿಯಲ್ಲ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಅಂಶಗಳನ್ನ ನಾವು ತಗೊಳ್ಬೇಕು. ಒಂದೊಂದು ಪ್ರೋಟೀನು ಮಾಡಲ್ಪಟ್ಟಿರೋದು ಎದರಿಂದ ಅಂತ ಹೇಳಿದ್ರೆ ಅಮೈನೋ ಆಮ್ಲಗಳಿಂದ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಆಗಿರುತ್ತೆ. ಅಂದ್ರೆ ಡಿಫ್ರೆಂಟ್ ಅಮೈನೋ ಆಸಿಡ್ಗಳು ಇರುತ್ತವೆ, ಕೆಲವೊಂದರಲ್ಲಿ ಒಂದು ಅಮೈನೋ ಆಸಿಡ್ಗಳು ಇರುತ್ತೆ, ಕೆಲವು ಆಹಾರ ಪದಾರ್ಥಗಳು ಇರೋದಿಲ್ಲ. ಹಾಗಾಗಿ ಸಮತೋಲನವಾಗಿ ನಾವು ಎಲ್ಲ ಪ್ರೋಟೀನ್ ಇರತಕ್ಕಂಥ ಬೇರೆ ಬೇರೆ ಪ್ರೋಟೀನ್ ಮೂಲಗಳನ್ನ ನಾವು ಬಳಸ್ತಾ ಹೋಗ್ಬೋದು. ಮೊಟ್ಟೆ ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಹಸಿರು ತರಕಾರಿಗಳಿರ್ಬೋದು, ಈ ತರ ಆಮೇಲೆ ಒಣ ಹಣ್ಣುಗಳಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ನಾವು ಪ್ರೋಟೀನ್ ಅಂಶವನ್ನ ಸೇವನೆ ಮಾಡಿದಾಗ ನಮಗೆ ಎಲ್ಲ ಸಮತೋಲನವಾದ ಅಮೈನೋ ಆಮ್ಲಗಳು ದೊರೆಯೋದ್ರಿಂದ, ಅಂದ್ರೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ನಮಗೆ ಬೇಕಾಗಿರುತ್ತೆ, ಅಂದ್ರೆ ಅವಶ್ಯಕ ಅಮೈನೋ ಆಮ್ಲಗಳಿಂದ ನಮಗೆ ಸಾಕಷ್ಟು ದೇಹಕ್ಕೆ ಉತ್ತಮವಾದ ಈ ಎಂಡಾರ್ಫಿನ್ಸ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಡೋಪಮೈನ್ ಇರ್ಬೋದು, ಇವೆಲ್ಲ ಸೆಕ್ರೀಷನ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಏನಾಗುತ್ತೆ, ಈ ಹ್ಯಾಪಿ ಹಾರ್ಮೋನ್ಸ್ ಬರೋದ್ರಿಂದ ಇದು ಯಾವಕ್ಕೆ ನಮಗೆ ಸೆಕ್ರೀಷನ್ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಆಹಾರಗಳನ್ನ ನಾವು ಸೇವನೆ ಮಾಡಿರೋದಿಲ್ಲ. ನಾವೆಲ್ಲ ನೋಡಿರ್ಬೋದು ಕೊರೋನಾ ಸಮಯದಲ್ಲಿ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಇಡೀ ದಿನ ಮನೆಯಲ್ಲೇ ಕಾಲ ಕಳಿಬೇಕಾಗ್ತಿತ್ತು, ಅಥವಾ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕೂಡ ಒಂದು ರೂಢಿ ಆಗೋಯ್ತು ಕೆಲವೊಂದು ಜನಗಳಿಗೆ. ಅಂದ್ರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತು, 24 ಗಂಟೆನೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಮಾಡ್ತಾ ಯಾವುದೇ ಒಂದು ಸೋಷಿಯಲ್ ಲೈಫ್ ಇರಲಿಲ್ಲ. ಅಲ್ಲಿ ಮನೆಯಲ್ಲಿ ಇರತಕ್ಕಂತ 4 ಜನಗಳು ಮಾತ್ರ. ಸ್ಟಾರ್ಟಿಂಗ್ ಎಲ್ಲ ಅದು ನಮಗೆ ತುಂಬಾ ಖುಷಿನೇ ಅನ್ನಿಸ್ತು, ಎಲ್ಲರೂ ಒಟ್ಟಾಗಿ ಮನೆಯಲ್ಲಿ ಸೇರ್ತಾ ಇದೀವಿ ಅಂತ. ಬರ್ತಾ ಬರ್ತಾ 3-4 ತಿಂಗಳು ಕಳೆದ್ರು ಅದೇ ತರ ಜೀವನ ಅಂತಂದ್ರೆ ಮನುಷ್ಯ ಒಂದು ಸಂಘ ಜೀವಿ, ಅವನಿಗೆ ಜನಗಳು ಬೇಕು, ಮಾತು ಬೇಕು, ಕಷ್ಟ ಸುಖಗಳ ಶೇರ್ ಮಾಡೋದು ಬೇಕು, ಇದೆಲ್ಲ ಇಲ್ದೇನೆ ನಾವು ಒಂಟಿಯಾಗಿ ಕಳೆದಾಗ ಸಾಕಷ್ಟು ಜನ ಇದು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿರೋದಕ್ಕೆ ಉದಾಹರಣೆಗಳಿದಾವೆ. ಮಕ್ಕಳಿಗೆಲ್ಲ ಓದೋ ಒತ್ತಡ ಇರುತ್ತೆ, ಅವಾಗ ಕೂಡ ಅವ್ರು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಈ ತರದ ಹಾರ್ಮೋನ್ಗಳ ಅವಶ್ಯಕತೆ ತುಂಬಾ ಇರುತ್ತೆ. ಇವು ಬರೀ ಕೇವಲ ಆಹಾರ ಪದ್ಧತಿಯಿಂದ ಮಾತ್ರ ನಾವು ಸರಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಆಹಾರದ ಜೊತೆಯಾಗಿ ನಾವು ಒಂದು ಉತ್ತಮವಾದ ಒಂದು 15-20 ನಿಮಿಷದ ಒಂದು ಯೋಗ ಇರ್ಬೋದು, ದೈಹಿಕ ಶ್ರಮ ಮಾಡತಕ್ಕಂಥ ಒಂದು ಎಕ್ಸಸೈಸ್ಗಳನ್ನಾಗ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಏನು ಮಾಡೋದಕ್ಕಾಗಲ್ಲ ಅಂದ್ರೂ ಕೂಡ ಒಂದು ಸಿಂಪಲ್ ಆಗಿ ದಿನಕ್ಕೆ ಒಂದು 1/2 ಗಂಟೆ ವಾಕಿಂಗ್ ಮಾಡೋದಿರ್ಬೋದು, ಅಂದ್ರೆ ಒಂದು ನಾವು ಆತರ ನಡಿಗೆಯಿಂದ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇರಬೇಕು ದೇಹಕ್ಕೆ. ಯಾವುದೇ ಶ್ರಮ ಇಲ್ದೇನೆ ನಾವು ಸುಮ್ಮನೆ ಕುತ್ಕೊಂತೀವಿ, ಯಾರೋ ಬೇಕಾಗಿಲ್ಲ ನಮಗೆ, ಫೋನೇ ಸಾಕು, ಈ ಸೋಷಿಯಲ್ ಮೀಡಿಯಾಗಳಿಂದಾನೆ ನಾವು ಫ್ರೆಂಡ್ಸ್ ಜೊತೆ ಇರ್ತೀವಿ ಅಂದ್ರೆ ಅದು ನಮ್ಮ ಜೀವನ ಪದ್ಧತಿ ಅಲ್ಲ. ಯಾರ್ದಾದ್ರೂ ಜೊತೆಗೆ ಮಾತಾಡಬೇಕು ಅಥವಾ ನಮಗೆ ಯಾವ್ದಾದ್ರೂ ಒಂದು ಒಳ್ಳೆ ಅಭ್ಯಾಸಗಳಿರಬೇಕು, ಹವ್ಯಾಸ ಇರಬೇಕು, ಒಂದು ಕಲೆ ಮಾಡೋದಿರ್ಬೋದು, ಒಂದು ಡ್ರಾಯಿಂಗ್ ಬರೆಯೋದಿರ್ಬೋದು, ಅಥವಾ ಇನ್ನೇನೋ ಯಾರಿಗಾದ್ರೂ ಸಹಾಯ ಮಾಡೋದು ಕೂಡ ಒಂದು ಹವ್ಯಾಸನೇ. ಯಾರ್ದೋ ಒಂದು ಕಷ್ಟಕ್ಕೆ ನಾವು ಸ್ಪಂದನೆ ಕೊಟ್ಟು ಅವರಿಗೋಸ್ಕರ ನಾವು ಸಮಯನ ಮೀಸಲಿಡ್ತೀವಿ ಅಂದ್ರೆ ಅದು ಕೂಡ ನಮ್ಮ ಕೆಲಸವನ್ನು ಬಿಟ್ಟು ಬೇರೆದನ್ನ ನಾವು ಯಾವ್ದ್ರಲ್ಲಿ ಎಂಗೇಜ್ ಆಗ್ತೀವಿ, ಅದರಿಂದ ನಮ್ಮ ಮಾನಸಿಕ ಮನಸ್ಸು ಉಲ್ಲಾಸವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಆಹಾರ ಪದ್ಧತಿ. ಆಹಾರ ಪದ್ಧತಿ ಸರಿಯಾಗಿದ್ದಾಗ, ಸರಿಯಾದ ಆಹಾರವನ್ನು ನಾವು ತೆಗೆದುಕೊಂಡಾಗ ಉತ್ತಮ ಪ್ರಮಾಣದಲ್ಲಿ ಅದು ಹೊಟ್ಟೆಯಲ್ಲಿ ಜೀರ್ಣ ಆಗಿ ನಮಗೆ ಮಲವಿಸರ್ಜನೆ ಸರಿಯಾಗಬೇಕು ಮತ್ತು ಸರಿಯಾದ ಸಮಯದಲ್ಲಿ ನಿದ್ದೆ ಬರಬೇಕು. ಇದೆಲ್ಲದಕ್ಕೂ ವಿರುದ್ಧವಾಗಿರ್ತಕ್ಕಂಥ ಆಹಾರಗಳು ಯಾವುವು, ಯಾವುದನ್ನ ನಾವು ಮಾಡಬಾರದು ಅಂತ ನೋಡಿದಾಗ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತ ಏನು ಹೇಳ್ತೀವಿ, ಇದು ಬೇಡ, ಮದ್ಯ ಸೇವನೆ ಮಾಡಬಾರ್ದು, ಮತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಹೇಳ್ತೀವಿ. ಈಗ ಡಯಾಬಿಟಿಸ್ ಇರ್ತಕ್ಕಂಥವ್ರು ಸಕ್ಕರೆ ತಿನ್ನಲೇಬೇಕು ಅಂದಾಗ ಚಿಂತೆ ಮಾಡಬೇಡಿ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ತಗೊಳ್ಳಿ ಅಂತೇಳಿ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಯಾವಾಗ್ಲೋ ಒಂದ್ಸಲಿ ಮದ್ಯನೂ ಪರವಾಗಿಲ್ಲ, ಆರ್ಟಿಫಿಷಿಯಲ್ ಸ್ವೀಟ್ನರ್ನು ಪರವಾಗಿಲ್ಲ, ಆದ್ರೆ ಅದೇ ನಮ್ಮ ಜೀವನ ಆಗಬಾರ್ದು, ಅಭ್ಯಾಸ ಆಗಬಾರ್ದು. ಅದರ ಜೊತೆಗೆ ಈ ಬೇಸಿಗೆ ಸಮಯದಲ್ಲಿ ಸೋಡಾ ಕುಡಿಬೇಕು ಅನ್ನೋ ಒಂದು ಅಭ್ಯಾಸ ಬೇರೆ, ಈ ತರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಆಮೇಲೆ ಸಾಕಷ್ಟು ಸಮಯ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಊಟದ ಸಮಯ ಮುಂದೂಡೋದಕ್ಕೋಸ್ಕರ ಕಾಫಿನೋ ಟೀನೋ ಕುಡಿಯೋ ಅಭ್ಯಾಸಗಳನ್ನ ಕೂಡ ಮಾಡ್ಕೋತೀವಿ. ಈ ತರದ್ದೆಲ್ಲ ಆಹಾರಗಳೇನಿದೆ, ಮದ್ಯ ಸೇವನೆ ಮತ್ತು ಆರ್ಟಿಫಿಷಿಯಲ್ ಸಕ್ಕರೆಗಳು ಮತ್ತು ಸೋಡಾ ಮತ್ತೆ ಈ ಕಾಫಿ ಮತ್ತು ಟೀಗಳು, ಇವೇನ್ ಮಾಡ್ತವೆ, ನಮಗೆ ಈ ಹಾರ್ಮೋನ್ಗಳ ಸೆಕ್ರೆಷನ್ಗೆ ಅಡಚಣೆ ಉಂಟು ಮಾಡ್ತವೆ. ಇವನ್ನ ನಾವು ಸಾಧ್ಯ ಆದಷ್ಟು ಬಿಡಬೇಕು. ಮತ್ತೆ ಡಾರ್ಕ್ ಕಲರ್ ಚಾಕ್ಲೇಟ್ಸ್ ಅಂತ ಹೇಳ್ತೀವಿ, ಅವನ್ನು ತಿನ್ನೋದ್ರಿಂದ ಕೂಡ ನಮಗೆ ಈ ಹಾರ್ಮೋನ್ಗಳ ಉತ್ಪತ್ತಿ ಆಗೋದು ಹೆಚ್ಚಿಗೆ ಆಗುತ್ತೆ. ಈ ಹಾರ್ಮೋನ್ಗಳು ಹೆಚ್ಚಿಗೆ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಿದೆ ಓವರ್ಆಲ್ ಹೇಳ್ಬೇಕಂತ ಹೇಳಿದ್ರೆ, ನಾವು ತಿಂತಕ್ಕಂಥ ಆಹಾರ ಸಮತೋಲನ ಆಹಾರ ಇತ್ತು ಅಂತ ಆದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ನಾವು ಕೇವಲ ಜಂಕ್ ಫುಡ್ಗಳಿಗೆ ಅಥವಾ ವರ್ಕಿಂಗ್ ಲಂಚ್ ಹೇಳ್ತೀವಿ, ಜಸ್ಟ್ ಒಂದ್ ಸ್ವಲ್ಪ ಒಂದು ರೈಸ್ ತಗೊಂಡ್ ಬರೋದು ಅಥವಾ ಒಂದೇ ಚಪಾತಿ ಇಟ್ಕೊಂಡ್ ಬರೋದು, ಪಲ್ಯ ಗಿಲ್ಲೆ ಎಲ್ಲ ಇಟ್ಕೊಂಡ್ ಬರಕ್ ಆಗೋದಿಲ್ಲ, ಬೆಳಗ್ಗೆ ಟೈಮಲ್ಲಿ ಮಾಡಕ್ಕಾಗಲ್ಲ, ಈ ತರದ ಆಹಾರ ಪದ್ಧತಿ ನಾವು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಈ ಒತ್ತಡದ ಜೀವನದಲ್ಲಿ ನಮಗೆ ಅವೆಲ್ಲ ಸಮತೋಲನದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಆಹಾರಗಳು ಸಿಗದೆ ಹೋದ ಪಕ್ಷದಲ್ಲಿ ಈ ರೀತಿ ಈ ಹ್ಯಾಪಿ ಹಾರ್ಮೋನ್ಸ್ ನಮ್ಮಲ್ಲಿ ಸೆಕ್ರೀಟ್ ಆಗೋದಿಲ್ಲ. ಈ ಹ್ಯಾಪಿ ಹಾರ್ಮೋನ್ಸ್ ಸೆಕ್ರೀಟ್ ಆಗ್ಬೇಕಂದ್ರೆ ಸಮತೋಲನವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಮತ್ತು ಪ್ರೋಟೀನ್ ಹೆಚ್ಚಿರ್ತಕ್ಕಂಥದ್ದು ಕಂಪಲ್ಸರಿ ಬೇಕು. ಸ್ಪೆಷಲಿ ಪ್ರೋಟೀನ್ ಅಂಶ ನಮಗೆ ಬೆಳಗ್ಗೆ ಹೊತ್ತಿನಲ್ಲೇ ತಗೋಬೇಕಾಗತ್ತೆ. ನಮಗೆ ಒಂದು ದಿನಕ್ಕೆ 50 ಗ್ರಾಂ ಪ್ರೋಟೀನ್ ಅವಶ್ಯಕತೆ ಇರ್ತದೆ. ಅಂದ್ರೆ 1 ಕೆಜಿಗೆ ಬಾಡಿ ವೇಟ್ಗೆ 1 ಗ್ರಾಂ ಪ್ರೋಟೀನ್ ಅಂತೆ, ಒಂದು 50 ಕೆಜಿ ಇದೀವಿ ಅಂತ ಹೇಳಿದ್ರೆ ನಮಗೆ 50 ಗ್ರಾಂ ಪ್ರೋಟೀನ್ ಅವಶ್ಯಕತೆ ಇರ್ತದೆ ಒಂದು ದಿನಕ್ಕೆ. ಅಷ್ಟು ಪ್ರೋಟೀನ್ ಅಲ್ಲಿ 1/3 ಅಂದ್ರೆ 1/4 ಪ್ರೋಟೀನ್ ಬೆಳಗಿನ ಉಪಹಾರದಲ್ಲೇ ನಾವು ತಗೊಂಡ್ಬಿಡ್ಬೇಕು. ದೋಸೆ ಇಡ್ಲಿ ಇರ್ಬೋದು ಅಥವಾ ಹೆಸರುಕಾಳು ದೋಸೆಯಿಂದ ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ ಕಿಚಡಿ ಇರ್ಬೋದು, ಪ್ರೋಟೀನ್ಗಳನ್ನ ಬಳಸ್ಕೊಂಡು ಮಾಡತಕ್ಕಂತ ಉಪಹಾರವನ್ನ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಮಗೆ 1/4 ಪ್ರೋಟೀನ್ ಅಂಶ ಬೆಳಗ್ಗೆನೆ ದೊರೆಯೋದ್ರಿಂದ ಈ ಹ್ಯಾಪಿ ಹಾರ್ಮೋನ್ಸ್ ನಮಗೆ ಸೆಕ್ರೀಷನ್ ಆಗುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ನಮಗೆ ಮನಸ್ಸು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸರಿಯಾದ ಸಮಯಕ್ಕೆ ನಿದ್ದೆನೂ ಬರುತ್ತೆ. ನಿದ್ದೆ ಮತ್ತು ಮಲವಿಸರ್ಜನೆ ಕರೆಕ್ಟ್ ಆದಾಗ ಅರ್ಧ ರೋಗಗಳು ಕಡಿಮೆ ಆಗುತ್ತೆ. ಈ ಒಂದು ಜೀವನ ಶೈಲಿ, ಒತ್ತಡದ ಜೀವನ ಶೈಲಿಯಲ್ಲಿ ನಾವು ಆಹಾರ ಪದ್ಧತಿಯನ್ನು ಸರಿಯಾಗಿ ಕಾಪಾಡಿಕೊಂಡಿದ್ದೆ ಆದರೆ ನಾವು ಉಲ್ಲಾಸಕರವಾಗಿ ಇರ್ಬೋದು, ದೈಹಿಕ ಆರೋಗ್ಯದಿಂದನೂ ಇರ್ಬೋದು, ಮಾನಸಿಕ ಆರೋಗ್ಯ ಕೂಡ ಮೇಂಟೈನ್ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೆ ಉಲ್ಲಾಸಕರ ಜೀವನಕ್ಕಾಗಿ ಉತ್ತಮವಾದ ಆಹಾರ ಕುರಿತು ಲಿಂಗ್ಸ್ಕೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ರಾಯಚೂರು ಮಾರುಕಟ್ಟೆ. ಕಡಲೆಕಾಳು ಕನಿಷ್ಠ 4,711 ರೂಪಾಯಿಗಳಿಂದ ಗರಿಷ್ಠ 4,821 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 6,400 ರೂಪಾಯಿಗಳಿಂದ 7,300 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 3,405 ರೂಪಾಯಿಗಳಿಂದ 6,199 ರೂಪಾಯಿಗಳವರೆಗೆ. ಹೈಬ್ರಿಡ್ ಜೋಳ 1,789 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,888 ರೂಪಾಯಿಗಳಿಂದ 2,779 ರೂಪಾಯಿಗಳವರೆಗೆ. ಕುಸುಬೆ ಸಾಫ್ಟ್ ಫ್ಲೇವರ್ 3,709 ರೂಪಾಯಿಗಳು. ಸೂರ್ಯಕಾಂತಿ 3,300 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,300 ರೂಪಾಯಿಗಳಿಂದ ಗರಿಷ್ಠ 9,929 ರೂಪಾಯಿಗಳವರೆಗೆ. ಈಗ ಕೇಳಿ ಲಿಂಕ್ಸ್ ಗುರು ಮಾರುಕಟ್ಟೆ. ಭತ್ತ ಸೋನ 2,931 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ನಾಳೆ ಸಂಜೆ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಆಂಜನೇಯ ರೆಡ್ಡಿ ಅವರ ಮೆಣಸಿನಕಾಯಿ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ನಂತರ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:26 ಆಗಲಿದ್ದು ಇನ್ನು ಮುಂದೆ ಜಾನಪದ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಗುಂಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು. ಅಕ್ಕಯ್ಯ ಒಟ್ಟೆ ಭೇಕ್ಷಾ ಬೇಡುವದಕ ಅಮ್ಮಯ ರೂಪ ತೋರನ ಕವತೋಕ ಬಂಧನ ಭೇಕ್ಷಕ ಅಮ್ಮಯ ರೂಪ ತೋರನ ಕವತೋಕ ಬಂಧನ ಭೇಕ್ಷಕ ಅಮ್ಮಯ ರೂಪ ತೋರನ ಕವತೋಕ ಬಂಧನ ಭೇಕ್ಷಕ ಮಯ ರೂಪ ತೋರನ ಕವತೋಕ ಬಂಧನ ಭೇಕ್ಷಕ ದೇವಿ ಪತಿ ಮರೋ ಸೌಭಾಗ್ಯವಂತೆ ಬಂದಾಳ ಬಾಗಿಲಕ ಅಸಾಧರು ಬಂದೇರೆಯಾತ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಕೊಡತೇನೆ ಕ್ಷಣಕ ಹೊಸವು ಆಗಿ ಬಾಳ ಗಸಿ ಬಿಸಿಯಾಗಿ ನಿಶಸಿ ಮುಖ್ಯ ತಿಳಿಯೋ ಮನಕ ಅಪಸವ ಪಕ್ಷೆ ಅದರ ಕೆಡಕ ಅಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರೆಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರೆಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿಯ ತೈತ್ರೆಯದಕ ಮೌಸ ಬೇಕು ನನ್ನ ಓಟಕ ಜೀವನಂದರೆಯ ತೈತ್ರೆಯದಕ ದಾಳಗೆ ಮಾಡು ನಂದು ನುಡಿದಳು ಕರಿತನಕ ಆಡಿಗಡಿಗ ಚಾಳಣಿ ನಲಕ ಆಯಿಡದ ತರಿ ಜಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಜಳ ಮೀಣ ನಾಲ್ಕ ಪಾವನ ಓಟಕ ಇಡದೋತರಿ ಶಾಮಿಣ ನಾಲ್ಕ ಪಾವನ ಓಟಕ ಇಡದೋತರ ಶಾಮಿಣ ನಾಲ್ಕ ಪಾವನ ಓಟಕ ಯಾಕೆ ಸುಲಿದು ತಕ ಚಿನ್ನವ ಮಾಡಿ ಒಪ್ಪುಕಾರ ಚಳದಕ ಆ ಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಬಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಬಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಬಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಬಾವನ ಓಟಕ ದೇವರ ಮನೆಯಲ್ಲೇ ಬಾವನ ಕರೆದು ನೀಡಲ್ರೆ ಉಣಲಕ್ಕ ಆ ಬಾವ ಅಂತ ನಾಯಿದು ಯಾರಿಗೆ ಬೇಕ ಆ ಕೇವಲ ಮಗನ ಮಾಂಸ ಬೇಕ ಜೀವನ